ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನ ವಾಣಿಯಲ್ಲಿ ಮೊದಲಿಗೆ ಕೇಳಿ ಕುಮಟಾ ತಾಲೂಕಿನ ಹಾರುಮುಸ್ಕೇರಿ ಗ್ರಾಮದ ರಾಜು ತುಳಸುಗೌಡ ಅವರ ಕೃಷಿ ಅನುಭವಗಳನ್ನು. ನಮಸ್ಕಾರ ರಾಜು. ನಮಸ್ತೆ ಸರ್. ಎಷ್ಟು ಜಮೀನಿದೆ, ಏನೇನು ಬೆಳಿತೀರಿ, ಯಾವಾಗಿಂದ ಬೆಳಿತೀರಿ, ಏನು? ನಮಗೆ ಕನಿಷ್ಠ ಒಂದು ಗುಂಟೆಯಿಂದ 5 ಎಕರೆ ಮಟ ಇದೆ, ಅಲ್ಲಲ್ಲಲ್ಲಲ್ಲಲ್ಲಿ ಜಾಗ ಒಂದೇ ಒಟ್ಟಿಗಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಏನಾಗ್ತದೆ ಜಮೀನು ಓಡಾಡೋಕೆ, ಅದಕ್ಕೆ ಏನೇನು ಬಂದೋಬಸ್ತ್ ಮಾಡಲಿಕ್ಕೆ. ಒಂದೊಂದು ಕಡೆ ಒಂದೊಂದು ರೀತಿ ಬೆಳೆ ಬರ್ತದೆ ಸರ್. ಮತ್ತು ನಮ್ಗೆ ನಾವು ದನಗಳನ್ನು ಕೂಡ ಒಂದು ಈ ಸಾಕ್ತಾ ಇದ್ದೇವೆ. ಹಿಂದಿನ ದಿನ ಮಜ್ಜಿನಿಂದ ಕೋಣಗಳನ್ನು ಸಾಕೋದು ಹೆಚ್ಚಾಗಿತ್ತು, ಈಗಾದರೆ ನಾವು ಆ ಕೋಣಗಳನ್ನು ಬಿಟ್ಟು ಹಸುಗಳನ್ನು ಸಾಕ್ತಾ ಇದ್ದೇವೆ. ಅದರಲ್ಲಿ ಇದೇ ಸರಿಗೆ ನಾನೀಗ ಮತ್ತೊಂದು ಕೋಣನ ತಗೊಂಡಿದ್ದೇನೆ ಒಂದು ಜೋಡಿ ಮಾಡಬೇಕಂತ. ಅಷ್ಟೇ, ಈಗ ಒಂದು 4 ದನಗಳಿವೆ ನಮ್ಮಲ್ಲಿ. ನಾವು ಮತ್ತೆ ಈಗ ಶೇಂಗಾ, ಭತ್ತ, ರಾಗಿ, ಗೆಣಸು ಮತ್ತು ತೊಂಡೆ, ಈ ತರಕಾರಿ ಸುಮಾರು ಒಂದು 3-4 ಐಟಮ್ ಬೆಳಿತೇವೆ. ಓಕೆ, ಕೋಣ ಯಾಕೆ ಸಾಕ್ತಿದ್ರು ಮುಂಚೆ ಅಷ್ಟು? ಅದು ಹೂಡ್ಲಿಕ್ಕಂತ ಸಾಕೋದು ನಮ್ಮ ಅಜ್ಜನವರು. ಅಜ್ಜನವರು ಏನಂಗೆ ಕಲ್ಸಕ್ಕೆ ಹೋಗಾರೆ, ಹೂಡುದು ಗೀಡುದು ಎಲ್ಲ ಆವಾಗಲೇ ಕಲ್ತೇನೆ ನಾನು. ಸಣ್ಣಕ್ಕಿದ್ದಾಗೆ ಕಲ್ತೇನೆ, 8-10 ವರ್ಷಕ್ಕೆ ಕಲ್ತಾನೆ ಹೂಡುದು. ಅವ್ರು ಹೋಗ್ಬೇಕಾದ್ರೆ ನಮ್ಗೆ ಹಿಂಗೆ ಹಿಡಿಸ್ಕೊಂಡು ಹೋಗ್ತಿದ್ರು. ಹಿಂದೆ ಸಣ್ಣಕ್ಕಿದ್ದ ಕಡೆಗೆ ಶಾಲೆಗೆ ಹೋಗಿ, ಶಾಲೆಗೆ ಹೋಗಿ SLC ಮಟ್ಟ ಹೋದೆ. ಅಂದ್ರೆ ಮನೆಯಲ್ಲಿ ಅಂತ ಯಾರು ಹಿಂಗೆ ತಿಳಿಸಿ ಹೇಳುವರಿಲ್ಲ, ಇದ್ರು ತಮ್ಮ ಓದ್ಬೇಕು ಬರಬೇಕು ಹಿಂಗೆ ಓದ್ಬೇಕಂತ. ದೊಡ್ಡವನೇ ನಾನಾಗಿದೆ, ಹಾಗಾಗಿ ನಾನು SLC ಮಟ್ಟ ಹೋದೆ, ಫೇಲ್ ಆದೆ. ಕಡೆ ಹಂಗೆ ಮನೆಯಲ್ಲಿ ತೊಂದರೆ ಸಂಗಡನೆ ಕೆಲಸ ಮಾಡ್ಕೊಂತ ಬಂದ್ವಿ. ಮತ್ತೆ ಹಂಗೆ ನಮ್ಮ ಇನ್ನೊಬ್ಬ ತಮ್ಮ ಇದ್ದ, ಅವರೇ ಒಂದು ಇದಾಕೊಂಡ್ರೆ ಹಂಗೆ ದೊಡ್ಡಾದ್ಮೇಲೆ ಅವ್ರು ಈ ಕ್ಲೀನರ್ ಕೆಲಸ ಗಾಡಿ ಹೋಗ್ತಿದ್ರು. ಹೋಗ್ತಿದ್ದವಾಗ ಒಂದು ಬೇರೆ ಬೇರೆ ಒಂದು ಪ್ರಕರಣ ಅವರು ತೀರ್ಕೊಂಡ್ರು. ಹಾಗೆ ಮೂರನೇ ತಮ್ಮ ಒಬ್ಬ ಇದ್ದ, ಅವನು ಸ್ವಲ್ಪ ಲೇಟ್ ಆಗಿ ಹುಟ್ಟಿದ. ಹುಟ್ಟಿದ್ಮೇಲೆ ನಾನು ಅವನಿಗೆ ಕಲಿಸುವ ಜವಾಬ್ದಾರಿ ನಾನು ತಗೊಂಡೆ. 7ನೇ ವರ್ಷಕ್ಕೆ ಶಾಲೆಗೆ ಹಾಕಿದೆ. ಹಂಗೆ ಕಂಟಿನ್ಯೂ ಸರಿ ಓದ್ತೆ ಹೋಗಿ ಅವನು ಈಗ ಅವನು ಟೀಚರ್ ಆಗಿ ಮದುವೆಯಾಗಿ ಜಾಬ್ ಮಾಡ್ತಿದ್ದಾನೆ ಬನವಾಸಿಯಲ್ಲಿ. ನಾನು ಗದ್ದೆ ಹುಡ್ತಾನೆ ಇದ್ದೇನೆ. ಅದು ನಂಗೆ ಕೃಷಿಯಲ್ಲಿ ತುಂಬಾ ಆಸಕ್ತಿ ಇದೆ, ಆದರೆ ನಮಗೆ ಹಣದ ಸಮಸ್ಯೆ ಹಿಂಗೆಲ್ಲ ಇರುವ ಸಲುವಾಗಿ ಅದನ್ನು ಅಷ್ಟು ಅಚ್ಚುಕಟ್ಟಿನಿಂದ ಮಾಡ್ಕೋಕೆ ಸ್ವಲ್ಪ ಕಷ್ಟ ಆಗ್ತದೆ. ಹೈನುಗಾರಿಕೆನು ಅದರಿಂದ ಲಾಸ್ ಎಂಬುದಿಲ್ಲ, ಕರೆಕ್ಟ್ ಅದ್ರ ವಿಚಾರ ಮಾಡಿ ಲೆಕ್ಕ ಹಾಕ ಮಾಡಿದ್ರೆ ಅದರಿಂದ ಒಳ್ಳೆ ಇಂಪ್ರೂವ್ ಆಗ್ಬೋದು. ಹೈನುಗಾರಿಕೆನು ಒಂದು 10-15 ವರ್ಷ ಮಾಡೇನೆ. ಈ ಒಂದು ನಮ್ಮದೊಂದು ಜಮೀನಿಂದ ಬೇರೆ ಒಂದು ರಾಮಾಯಣ ಆವಾಗ ಕೊಡುಕಲ್ಲಿ ಮಾರಾಟ, ಇವ್ರು ಹೇಳ್ದಂಗೆ ಮಾರಾಟ ಮಾಡಬೇಕು ಕಣ್ಣಲ್ಲಿ ನಮ್ಮ ತಂದೆಯರು ಒಂದು ಹೆಚ್ಚು ಕಡಿಮೆ ಆಗಿ ಅದಕ್ಕೂ ಓಡಾಡೋಕ್ಕೆ ನಾನು ಟೈಮ್ ಇಲ್ಲದೆ ದನಗಳನ್ನು ಕೊಟ್ಟಾಕ್ ಬಿಟ್ಟಿದ್ದೇನೆ. HF ಜರ್ಮನ್ 2 ತಳಿ ಮಾಡಿದ್ದೇನೆ ಮತ್ತು ಊರ್ದನೆಲ್ಲ ಮಾಡಿದ್ದೇನೆ. ಒಂದು ಜರ್ಮನ್ ಇಂಜೆಕ್ಷನ್ ಕೊಟ್ಟು ಒಂದು ಆಕಳು ರೆಡಿ ಮಾಡಿದೆ, ಜರ್ಸಿ. ಒಂದು ಜರ್ಮನ್ ಇಂಜೆಕ್ಷನ್ ಕೊಟ್ಟು ಒಂದು ಜರ್ಮನ್ ಆಕಳು ತಯಾರು ಮಾಡಿದೆ, ಅದು ಇಲ್ಲಿ ಸೆಟ್ ಆಗಲಿಲ್ಲ. ಅದು ಹೆಂಗೇನು ಇದಕ್ಕೆ ಕೆಚ್ಚಲು ಬಾಬಾಗೋಯ್ತು. ದೊಡ್ಡ ಇಷ್ಟು ದೊಡ್ಡ ತೊಟ್ಟಾಗಿತ್ತು ಅದು ಜರ್ಮನ್ ತಳಿ, ಚೆಲ್ಲೋ ಆಕಳಾಗಿತ್ತು. ಅದು ಹಾಲು ಒಳ್ಳೆ ಕೊಡ್ತಿತ್ತು, ಆದರೆ ಇಲ್ಲಿ ಇದಕ್ಕೆ ಅದು ಆಗಲಿಲ್ಲ. ಹಂಗಾಗಿ ನಾವು ಇದೇ ನಮ್ಮ ಮಾಡೋ ತರಕಾರಿ, ನಮ್ಮ ಭತ್ತ, ಶೇಂಗಾ ಇಂಥ ಬೆಳೆಯಲ್ಲೇ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ನಮ್ಮತ್ತೆ ನಾನು ಮನೆಯಲ್ಲಿಗೆ ಒಬ್ಬ ಒಬ್ಬನೇ, ತಮ್ಮ ಬೇರೆ ಕಡೆ ಇರ್ತೇನೆ, ನಾವು ಒಬ್ಬನೇ. ನಮಗೆ ಈಗ ನಮ್ಮ ಮಕ್ಕ ನನ್ನ ಮಗನ ಒಬ್ಬ BA ಫೈನಲಿಸ್ಟ್ರಿಗೆ ಕುಮಟಾ ಹೋಗ್ತಾ ಕಾಲೇಜಿಗೆ, ಒಬ್ಬ 7th ಅವನಿಗೆ ಓದಿಸ್ತಾ ಇದ್ದೇನೆ. ಅದನ್ನು ಯಾವ್ದು ಓದಿಸೋದು ಯಾವ್ದು ಬಿಡುವುದಂತೂ ಗೊತ್ತಾಗುವುದಿಲ್ಲ ನಮಗೆ. ಅವರೆಲ್ಲ ಕನ್ನಡ ಮೀಡಿಯಂ ಓದೋರು. ಹಿಂಗಾಗಿದೆ. ಈಗ ಸಣ್ಣ ಮಗನಿಗಾರು ನೋಡ್ಬೇಕು ಬೇರೆ ಏನು ಅಗ್ರಿಕಲ್ಚರ್ ಬಗ್ಗೆನೇ ಮುಂದುವರಿಸಬೇಕಂತ ಅವ್ರು ಅಗ್ರಿಕಲ್ಚರ್ ಇದ್ರಲ್ಲೇ ಕಲಿಸ್ಬೇಕಂತ ಇದೆ ಕೃಷಿ. ಆ ರೀತಿ ಒಂದು ಆಸೆ ಉಂಟು. ಆದ್ರೆ ಈಗ ನಮ್ಮ ಹತ್ರ ಈಗ ಕೃಷಿ ಮಾಡಬೇಕು, ಹೈನುಗಾರಿಕೆ ಮಾಡ್ಬೇಕಂದ್ರೆ ಹಣದ ಅಭಾವ ಆಯ್ತು. ಜಮೀನಿದೆ, ಆದ್ರೆ ಅದರಲ್ಲಿ ಬರುವ ಉತ್ಪನ್ನ ನಮ್ಗೆ ಸಾಕಾಗುವುದಿಲ್ಲ, ಹೆಂಗಾಗ್ತದೆ? ಸಾಲ ಮಾಡಿದ್ರ? ಸಾಲ ಮಾಡಿದ್ರು ಮುಂಚೆ ತಂದಿರಲ್ಲ, ಅದೆಷ್ಟೆಷ್ಟು ವರ್ಷಗಳಿಗೆ ನಾ ಸಾಲ ಸ್ಕೂಲ್ ಎಲ್ಲ ಬಿಟ್ಟು ಮೇಲೆ ಒಂದ್ಸಲ ಕ್ಲಿಯರ್ ಮಾಡಿ ಈಗ ಮತ್ತೊಂದು 50,000 ಸಾಲ ಉಂಟು ಅಷ್ಟೇ, ಮತ್ತೆ ಸಾಲ ಹೆಚ್ಚಿಲ್ಲ. ಬೇಡ ಸಾಲ ಮತ್ತೇನ್ರ, ಈಗ ನೀವು ಹೇಳಿದ್ರು ಒಂದ್ ಸ್ವಲ್ಪ ದುಡ್ಡು ಇತ್ತಂದ್ರೆ ನಾವು ಏನಾದ್ರು ಮಾಡಬಹುದು ಕೃಷಿ ಒಳಗೆ, ಅದಕ್ಕೆ ಸಾಲ ಮಾಡಬೇಕು. ಅದ ಈಗ ನಮ್ಗೆ ಅದೇ ಹೇಳಿದ್ನಲ್ರಿ, ಆ ಜಮೀನು ಬಗ್ಗೆ ಓಡಾಡುದು ಎಂಬುದು ನಂಗೆ ಹಿಂದೆ ಮುಂದೆ ಓಡಾಟ. ಇಲ್ಲಿ ಮನೆಯಲ್ಲಿ ನಮ್ಮ ಹೆಂಗಸರಿಗೆ ಹೆಲ್ತ್ ಅಷ್ಟು ಬರೋಬ್ಬರಿಲ್ಲ, ಶುಗರ್ ಅದ್ದಿದ್ದು ಹಿಂಗೆಲ್ಲ ಹಾಕೊಂಡು ಮನೇಲಿ ಮತ್ತೆ ಕೆಲಸ ಮಾಡುವರಿಲ್ಲ, ಒಬ್ಬನೇ ಆಗಿಬಿಟ್ಟಿದ್ದೇನೆ. ಹಂಗಾಗಿ ನಾನು ಅದನ್ನು ಆಕಳೆಲ್ಲ ಕೊಟ್ಬಿಟ್ಟೆ. ಆದರೆ ಅದು ಈಗ ಆ ಕೆಲಸ ಎಲ್ಲ ರೆಡಿ ಆದ್ಮೇಲೆ ಮತ್ತೆ ಸಾಕು ವಿಚಾರನೆ ಉಂಟು, ಮಾಡುವ ವಿಚಾರನೆ ಇದೆ. ಅಷ್ಟು ನಂಗೆ ಇಂಟ್ರೆಸ್ಟ್ ಇದೆ ಹಂಗೆ ಆ ಜನರ ಬಗ್ಗೆ ಮತ್ತೆ ಈ ಕೃಷಿ ಬಗ್ಗೆ. ಜಮೀನೊಂದು ಮಾಡಿದ್ರೆ ನಾನು ಅಟ್ಟಚ್ಚುಕಟ್ಟೆ ಮಾಡೋದೇ 5 ಗುಂಟೆ ಮಾಡಲೇಬೇಕು, 10 ಗುಂಟೆ ಮಾಡಲಿ, ಅಷ್ಟು ಸಿಸ್ಟಮೆಟಿಕ್ ಮಾಡೇ ಮಾಡೋದು. ಆದರೆ ನಮಗೆ ಹಣದ ಕೊರತೆ ಆಗಿದೆ, ಮತ್ತೆ ಯಾವುದು ನಮ್ದು ಬೇರೆ ಆ ಚಟ ಈ ಚಟ ಎಂಬುದು ಯಾವುದು ಇಲ್ಲ, ಹಣದ ಅಭಾವ ಸ್ವಲ್ಪ ಇದೆ. ನಾನು ತಮ್ಮನಿಗೆ ಓದಿಸಿ ಕಲಿಸಿ ಎಲ್ಲೆಲ್ಲೋ ಹೋಗಿ ಬಂದು ಯಾರು ಹಿಡಿದು ಏನೇನು ಮಾಡಿ ಜಾಬ್ ಹಾಕಾಯ್ತು. ಹಾಕಿದ ಮೇಲೆ ಮತ್ತೆ ಜಾಯ್ನ್ ಆಗಕ್ಕೆ ಹೋದೆ, ಜಾಯ್ನ್ ಆಗಕ್ಕೆ ಹೋದ್ಮೇಲೆ ಮತ್ತೆ ಬಿಡಕ್ಕೆ ಬರ್ಕ್ ಮಾಡಿದ್ದೆ. ಅದು ನಂಗೆ ಅಲ್ಲಿ ದೂರ ಆತಿದ್ದು ಅಲ್ಲತ್ತಿದ್ದು ಇಲ್ಲತ್ತಿದ್ದು ಅದು ಹೋಗಿ ತ್ರಾಸ ಆತಿದ್ದು. 23 ವರ್ಷಕ್ಕೆ ಜಾಬ್ ಆಯ್ತು ನಮಗೆ, ಸಣ್ಣಕ್ಕಿದ್ದಾಗ ಎಲ್ಲೂ ತಿರುಗಾಡೋಕೆ ಆಗಲಿಲ್ಲ ನಮಗೆ, ಟ್ರೈನಿಂಗ್ ಆದ 3 ತಿಂಗಳದೆಲ್ಲ ಜಾಬ್ ಆಗಿಬಿಡ್ತು. ಹಂಗೆ ಹಾಕೊಂಡಿಗೆ ನಾವು ಈಗ ತಮ್ಮನ ಹತ್ರ ಈಗ ತಮ್ಮ ವಿಚಾರ ಮಾಡೋದಾಗಿತ್ತಲ್ಲ, ನಮ್ಮ ಅಣ್ಣ ಹಂಗೆ ಮಾಡಿ ಹಿಂಗೆ ಮಾಡಿ, ಆ ಮಂದಿ ಕೆಲಸ ಟೈಮ್ನಾರು ಸ್ವಲ್ಪ ಹೆಲ್ಪ್ ಮಾಡು ಹಿಂಗಿತ್ತು. ಆದರೆ ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಕೇಳೋಕೆ ಹೋಗೋದಿಲ್ಲ, ಅವ್ರಿಗೆ ತಿಳಿದ್ರಲ್ಲ ನಮಗಿಂತ ಹೆಚ್ಚು ಓದಿರಲ್ಲ, ಅವ್ರಿಗೆ ಬಿಟ್ಟಾಗಿದೆ. ಆದರೆ ಅವರು ಹಿಂಗೆ ನಾವು ಕೇಳಿ ಕೊಡ್ತಿದ್ರೇನೆ, ನಾವು ಕೇಳಲಿಕ್ಕೆ ಹೋಗಲಿಲ್ಲ, ಅದು ಅವರೇ ವಿಚಾರ ಮಾಡಬೇಕು, ಅದು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಈಗ ನಾವು ಹಿಂಗೆ ಒಟ್ಟಿಗಿದ್ದೇವೆ, ಆದರೂ ಅವ್ರದ್ದು ಅವ್ರಿಗೆ ನಮ್ಮ ನಮ್ಮದೇ ಈ ನಮ್ದು ಇದೊಂದು ಜಮೀನು ಕೆಲಸ ಒಂದು ಇದೆ, ಅದು ಬೇಗನೆ ಆಗ್ಬೋದು, ನಾವು ಒಬ್ಬರೇ ಹಿಡ್ಕೊಂಡು ಮಾಡ್ತಾ ಇದ್ದೇನೆ. ಅದಾದ್ಮೇಲೂ ನಾನೊಂದು ಒಂದು 7-8 ತನ ತಂದು ಸಾಕುದ್ದೇ ಆ ಜಮೀನಲ್ಲಿ, ಸಾಕ್ಲೇಬೇಕಂತೇವೆ. ನಮ್ಗೆ ಮತ್ತು ಹೆಂಗೆ ಹುಲ್ಲು ಮಾಡಬೇಕು ಅದೇ ಮಾಡಬೇಕು ಎಲ್ಲ ಗೊತ್ತುಂಟು. 5-10 ವರ್ಷ ಹೈನುಗಾರಿಕೆ ಮಾಡಿದ್ರು, ನಾ 15 ಲೀಟ್ರ್ ಹಾಲು ಕರೆಯುವಂಥ ಒಂದು ಆಕಳು ಮಾಡಿದೆ, ಒಂದೇ ಆಕಳು, ಅದು ಒಂದೇ ಆಕಳು ಸಿದ್ರೆ ಸಾಕಾಗಿತ್ತು ನನಗೆ. ಅದೇ ಈಗ ಮನಸ್ಸು ಮಾಡಿದರೆ ನಾವು ಹೈನುಗಾರಿಕೆಯಲ್ಲಿ ಲಾಭದಾಯಕವಾಗಿ ಮಾಡೋಕ್ಕೆ ಸಾಧ್ಯ. ಏನೇನು ಮಾಡ್ತಿದ್ರಿ ಹೇಳಿ? ನಾವು ಫಸ್ಟ್ ಆಕಳು ಒಂದು ಆಕಳು ತಗೊಂಡೆ, ಫಸ್ಟ್ 2,000 ರೂಪಾಯಿ ಕೊಟ್ಟು ಒಂದು ಆಕಳು ತಗೊಂಡೆ, ಅದನ್ನು ಒಂದನ್ನೇ ಮಾಡ್ಕಂತೆ ಮಾಡ್ಕಂತೆ ಬಂದೆ. ಹಂಗೆ ಕರು ಹಾಕಿತು, ಕರು ಹಾಕಿ ಹಾಲನ್ನು ನಾವು ಇಲ್ಲೇ ಕೊಡ್ತಿದ್ವಿ, ಊರಲ್ಲೇ ಕೊಡ್ತಿದ್ವಿ, ಮನೆ ಹಿಂಗೆ ಕೊಡ್ತಿದ್ವಿ. ಅಂದರೆ ಒಂದು ಟೈಮ್ ಬಂದ ಹಾಲು ಅದು ಅವರಿಗೆ ದನಗಳಿಗೆ ಬೇಕಾಗ್ತದೆ ಯಾವುದೇ ಆದರೂ. ಮತ್ತು ನಾವು ಇದ್ರ ಹುಲ್ಲು ಮಾಡ್ತಿದ್ರು ಅಲ್ಲಿ, ನಮಗೆಲ್ಲ ಇದ್ರಲ್ಲಿ ಕೊಡ್ತಿದ್ರು ಹಾಸ್ಪಿಟ್ಲಲ್ಲಿ ಕರಿ ಕಪ್ಪು ಪಾಳೆ ಥರ ಹುಲ್ಲು ಕೊಟ್ಟಿದ್ದೆವು, ಅದೆಲ್ಲ ಮಾಡಿ ಹಾಕಿದರೆ ಹುಲ್ಲನ್ನು ಖರ್ಚು ಕಡಿಮೆ ಬರ್ತದೆ. ಅದರನ್ನು ಬೆಳೆಸಲಿಕ್ಕೆ ಜಾಗ ಬೇಕು, ಬೆಳೆಸಲಿಕ್ಕೆ ಜಾಗ ಬಿಟ್ಟು ಏನೂ ಅಲ್ಲ, ಅದು ದನ ಸಾಕು ಬದುವಿನ ಮೇಲೆ ಬೆಳೆಸ್ಬೋದಲ್ಲ. ಹಾಂ, ಎಲ್ಲ ನಾವು ಅದೇ ಎಲ್ಲೂ ಬೆಳೆಸಲಿಕ್ಕೆ ಆಗ್ತಿದ್ದು. ಅವರು ಆ ದನ ಹೈನುಗಾರಿಕೆ ಮಾಡುವರು ಅಷ್ಟು ವಿಚಾರ ಮಾಡಿದ್ರೆ ನಮ್ಮ 7 ಗುಂಟೆಲ್ಲೋ ಮಾಡ್ಬೋದು, ಬದಿಗೆಲ್ಲ ಸೈಡಿಗೆಲ್ಲ ಹಾಕಿ ಅಷ್ಟು. ಅವೆಲ್ಲ ಪ್ಲ್ಯಾನ್ ಇತ್ತು, ಈಗ ಉಂಟು ಆ ಹುಲ್ಲು. ಹೈನುಗಾರಿಕೆಯಿಂದ ಕರೆಕ್ಟ್ ಅದ ನಾವು ಯಾವ ರೀತಿ ದನ ತಗೊಂಡು ಯಾವ ರೀತಿ ಮಾಡಬೇಕು, ನಮಗಿಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡ್ರೆ ದನದ ಒಂದು ಹಾಲನ್ನು ಎಷ್ಟು ಲೀಟ್ರ್ ಬತ್ತಿದ್ದು, ನಮಗೆ ಎಷ್ಟು ಒಳಗೆ ತಗೊಂಡ್ರೆ ಇಲ್ಲಿ ದನ ಈ ವಾತಾವರಣಕ್ಕೆ ಸೆಟ್ ಆಗ್ತಿದ್ರು ನೋಡಿ, ಅದೇ ರೀತಿ ತಾಕ ಮಾಡಿದ್ರೆ ನನ್ನ ಥಿಯರಿ ಪ್ರಕಾರ ಹೈನುಗಾರಿಕೆಯಿಂದ ಕರೆಕ್ಟಾಗಿ ಅದನ್ನು ಅಷ್ಟೇ ಲೆಕ್ಕಾಚಾರ ಹಾಕ ಮಾಡಿದ್ರೆ ಲಾಸ್ ಇಲ್ಲ, ಜಾಬು ಬೇಡ ಕರೆಕ್ಟ್ ಆದರೆ ಅಷ್ಟು ನಮ್ಗೆ ಅದು ಇದ್ದು ಬೇಕು, ಬಂಡವಾಳವೇ ಇದ್ದು ಬೇಕು ನಡೆಸಲಿಕ್ಕೆ. ಮತ್ತು ಒಂದು ನಮಗಿಲ್ಲಿ ಹಾಲು ಹಾಕೋಕ್ಕೆ ಡೇರಿ ಬೇಕು, ಡೇರಿ ಇಲ್ಲ, ಡೇರಿ ದೂರ ಹೋಗೋದು ಎಂಬುದೇ ಸಮಸ್ಯೆ ಆಗ್ತೀವಿ. ಹಂಗೆ ಕಂಡೆ ನಾನು ಸ್ವಲ್ಪ ಇದು ಮಾಡಿದೆ. ಇಲ್ಲಿ ಮನೆ ಮನೆಗೂ ಕೊಡೋಕ್ಕೂ ಅವಕಾಶ ಇದೆ? ಇಲ್ಲ, ಹೌದು, ಮನೆ ಮನೆ ಕೊಡೋಕೆ ಅವಕಾಶ ಇದೆ. ಆದರೆ ಈ ಕೆಲವರು ಏನು ಮಾಡ್ತಿರೋ, ಪ್ಯಾಕೆಟ್ ಹಾಲೇ ಯೂಸ್ ಮಾಡೋದು ಹೆಚ್ಚು. ನಾವೆಲ್ಲ ಮನೆ ಹಾಲೇ ಯೂಸ್ ಮಾಡ್ತೀರಿ, ಈಗ ಒಂದು 15-20 ವರ್ಷ 20 ವರ್ಷ ಆಯಿತು. ನಮ್ಮ ಮನೆ ಇದೆಯಾ, ಈಗ ಒಂದು ಆಕಳು ಇದೆ ನಮ್ದು ಈ ಹಳ್ಳಿ ಮೀನು ಆಕಳು, ಅದೊಂದು 2-3 ಲೀಟ್ರ್ ಹಾಲು ಕೊಡ್ತದೆ, ಅದೊಂದೀಗ ಲಾಸ್ಟ್ ಈಗ ಇಟ್ಕೊಂಡಿದ್ದೆ. ಮತ್ತೆ ಮಾಡಬೇಕು ಈಗ, ಈಗೂ ಮಾಡುವ ಮನಸ್ಸು ಉಂಟು, ಈಗೂ ತಂದು ಕಟ್ಬಿಡ್ಲೆ ಮಂಗತಿ. ನಮ್ದು ಮನೆಯಲ್ಲಿ ಹೆಲ್ತ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಸರಿ ಇಲ್ಲ, ನಾವು ಒಬ್ಬನೇ ಮಾಡ್ಬೇಕಾಗ್ತದೆ ಮನೆಯಲ್ಲಿ. ಹಾಗಾಗಿ ಮತ್ತೆ ನನ್ನ ಮಗ ಓದ್ತಾ ಇದ್ದಲ್ಲ ರೀ, ಈ ಸಲ ಬೇಡ್ ಮಾಡಿಸ್ಬೇಕು. ನಾವು ದನ ತಂದು ಕಟ್ಕೊಂಡು ಬಿಟ್ಟರೆ ತಮ್ಮ ಅಲ್ಲಿ ಹುಲ್ಲಕ್ಕ ಇಲ್ಲಿ ಹುಲ್ಲಕ್ಕ ಅಲ್ಲೊಂಚೂರು ಹಾಲು ತಕೋ ಇಲ್ಲೊಂಚೂರು ಹಾಲು ತಕೋ, ಹಿಂಗೆಲ್ಲ ಸಮಸ್ಯೆ ಗೊತ್ತಿದ್ವಿ. ಅದಕ್ಕೆ ಅವನ ಒಂದು ಡಿಗ್ರಿ ಮುಗಿಸಿದ್ಮೇಲೆ ಜಾಬ್ ಸಿಗೋವರೆಗೆ ಪ್ರಯತ್ನ ಮಾಡೋದು, ಈ ರೀತಿ ವಿಚಾರ ಇತ್ತು. ಈಗ ತರಕಾರಿ ಮತ್ತು ಗೆಣಸು ಅವನ್ನೆಲ್ಲನೂ ಬೆಳೀತಾರಲ್ಲ, ಹೋದ ಸರಿ ಬೆಳೆದಿದ್ದೇನು ಹಾನಿ ಆಯ್ತಾ? ಬೆಳೆದಿ ಅಲ್ಲಿ ಗದ್ದೆ ಬಿಟ್ಟಾಕಿ ಬಿಟ್ಟಿವಿ. ಹೌದು, ರಾಶಿ ಸುಮಾರು ಒಂದು ಲೋಡ್ ಆತಿತ್ತು ಗೆಣಸು, ನಮ್ದು 1 ಎಕರೆ ಒಂದು 2 ಎಕರೆ ಕಂಪೌಂಡ್ ಇದೆ, ಅದರಲ್ಲಿ 1 ಎಕರೆ ಅದೇ ಹಾಕೋದಾಗಿತ್ತು. ಕಡೆಯಲ್ಲ ಅಷ್ಟು ಬಿಟ್ಟಾಕ್ರಿ ಎಲ್ಲ, ಮತ್ತೆ ಅದೊಂದು ಹುಳ ಹೊಡೆತದೆ ಡೇಟ್ ಬಾರ್ ಆಗಿಬಿಟ್ರೆ, ಕಣ್ ಎಲ್ಲ ಬಿಟ್ಟಾಕದೆ ಹೋಸಿರಲ್ಲ ಭಾಳ ತೊಂಡೆಕಾಯಿಲ್ಲ, ಹಂಗೆ ಬಿಟ್ಟಾಗಿ ತೊಂಡೆ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಬರಲಿಲ್ಲ. ಅವ್ರು ಹೊನ್ನಾವರದಿಂದ ಬರ್ತಿದ್ರು ದಲ್ಲಾಳಿಗಳು, ಅವ್ರು ಯಾವ್ದು ಈಗ ಇವತ್ತು ಬಂದು ನಿಮ್ಗೆ 10 ರೂಪಾಯಿ ರೇಟ್ ಅಂದ್ರೆ ನಾವು 10 ರೂಪಾಯಿ ಕೊಡ್ಲೇಬೇಕು, ಮುಂದಿನ ವಾರ ಇಟ್ಟೆ ಅಂದ್ರೆ ಅದು ಮತ್ತೆ ಹಣ್ಣಾಯ್ತಿದ್ರು. 30 ಪೈಸೆ KGಯಿಂದ ತೊಂಡೆಕಾಯಿ ಕೊಡ್ತಾ ಇದ್ದೇವೆ ನಾವು, 30 ಅಷ್ಟು ಸಣ್ಣ ನಮ್ಮ ತಂದೆ ಅಷ್ಟು ಸಣ್ಣಕ್ಕಿದ್ದಾಗ ಆ ತೊಂಡೆಕಾಯಿ ಮಾಡ್ತಾ ಇದ್ರು. ಅದಕ್ಕೆ ನಾನು ಮಾಡ್ತಾನೆ ಬಂದೇನೆ, ಅದು ಸ್ವಲ್ಪನಾದ್ರು ಮಾಡುದೇ ಜಮೀನಿನಲ್ಲಿ. ಹೆಂಗ ಅದನ್ನ ತೊಂಡೆ ಮಾಡೋದು, ಬೇಲಿಗೆ ಹಾಕೋದು? ಬೇಲಿಗಲ್ಲ, ನಾವು ಅದ್ರ ಬಳ್ಳಿ ಬೀಜ ಈಗ ಇದು ಗಿಡ ಇದೆ ಬೀಜ ದಂಟಿ ಇರ್ತಿದ್ರು ಬಸಳೆ ತರ, ಆ ಬಸಳೆ ತರ ತಟ್ಟೆ ಕಟ್ ಮಾಡಿ ನೆಟ್ಕೊಂಡು ಅದಕ್ಕೆ ಮತ್ತೆ ಭಾರಿ ಜಗ್ಗೆ ಹಿಂಗೆ ಹಾಕ್ಬೇಕು, ಜಗ್ಗೆ ಹಾಕಿ ಮತ್ತೆ ಅದಕ್ಕೆ ಚಪ್ರ ಉದ್ದು ಕೋಲ್ ತಂದ ಮೇಲೆ ನಾವಲ್ಲಿ ಮೊದಲು ಬೆಟ್ಕಲ್ಲ ಹೋಗ್ತಿದ್ವಿ ಅದ್ರ ಉದ್ದು ಗಿಡ ತಕ ಬರ್ಲಿಕ್ಕೆ, ಅದ ಮೇಲೆ ಹಿಂಗೆ ಚಪ್ರ ಮಾಡಿ ಹಾಕಿಟ್ಬಿಟ್ರೆ ನಿಮ್ಗೆ 8 ತಿಂಗಳ ಕಡೆ ಅದಕ್ಕೆ ಗೊಬ್ಬರ ಕ್ಯಾಲೆ ಅದನ್ನು ಕೆಳಗೆ ಹಾಕೋದು, ಮೇಲೆ ತಗೋದು, ಹೆಚ್ಚು ಕಡಿಮೆ ಅಂತ ಇರ್ತಿದ್ವು. ಆದ್ರಿಂದ ಅದರಿಂದ ನಮ್ಗೆ ಒಂದು ಹಿಂಗೆ ಖರ್ಚಿಗೆ ತೊಂದರೆ ಇಲ್ಲ, ಆದರೆ ರೊಕ್ಕ ಇರಿಸೋದೆಲ್ಲ ಕಷ್ಟ ಆಗ್ತಿದ್ವು, ಏನಾದ್ರು ಬೇರೆ ಬೇರೆ ಏನಾದ್ರು ಖರ್ಚು ಬರ್ತೀವಲ್ರಿ ಅವಾಗ ಇದಾಗ್ಬಿಡ್ತು. ಎಷ್ಟು ಒಂದು ಗುಂಟೆ 2 ಗುಂಟೆ ಹಿಂಗೆ ಬೆಳೀತು ಅದನ್ನ? ಅಲ್ಲ, 1 ಗುಂಟೆ ಅಲ್ಲ, ಅದು ಒಂದು 10 ಗುಂಟೆಗಾರ ಹಾಕ್ಬೇಕು ನಾವು, ಸಾಧಾರಣ ನಮ್ಗೆ ಸ್ವಲ್ಪ ಇನ್ಕಮ್ ತಗೋದಾರೆ. ಅದೇ ಒಂದು ಇಷ್ಟು ಅದಲೇ ಐತಿ ಚಪ್ರ ಹಂಗ ಕಂಡು ಕೆಲಸ ಸುಮಾರು ಆತಿದ್ವಿ ಫಸ್ಟ್ ಕಡೆಗೆ. ಅದು ಮತ್ತೆ ಒಂದು ಈಗ ಈ ಸಲ ಹಾಕಿದ್ವಲ್ರಿ, ಈಗ ಅದೆಲ್ಲ ಹುಳ ಬಿನ್ಬಿಟ್ಟಿದೆ, ಒಂಥರ ಹುಳ ಎಲೆನೇ ಹೋಗ್ಬಿಟ್ಟಿದೆ, ದಂಟು ಒಂದಿದೆ. ಈಗ ಹೊಸ್ತಾಗಿದ್ರೆ ಈ ಮಾಡ್ಬೇಕು, ಅದೇ ಏನು ನೋಡ್ಬೇಕು ಈಗ ಔಷಧ ಹೊಡೆದೆ ಎಂತ ಮಾಡೋದಂತ. ಮತ್ತೆ ಅದ್ರ ಕಟಾವು ಮಾಡುಗೆ ಹುಳನೂ ಇದೆ ಕ್ರಿಮಿ ಮಧ್ಯದಲ್ಲಿ, ಇವರು ಮಾಡಿದ್ರು ಅವ್ರಿಗೆಲ್ಲ ಪುಲ್ ಮಾಡ್ತಾರೆ. ನಾವು ಸಣ್ಣಕ್ಕಿದ್ದ ನಮ್ಮ ತಂದೆರು ಭಾಳ ಸಣ್ಣಕ್ಕಿದ್ದವಾಗ ಇದು ಮಾಡಿದ್ರೆ ನೋಡಿ, 25-30 ಪೈಸೆ ಕೆಜಿ ತೊಂಡೆಕಾಯಿ ಇದ್ದವಾಗ ಇದು ಮಾಡಿದ್ರೆ, ಅದು ನಾವು ಬಿಡ್ಲಿಕ್ಕೆ ಹೋಗ್ಲಿಲ್ಲ, ಅದೇ ಹಂಗೆ ಮಾಡ್ತೇವೆ. ಈ ಸಲ ಗೆಣಸು ಹಾಕಿರಿ. ಈ ಸರಿ ಇನ್ನು ತೆಗಿಲಿಲ್ಲ, ಶಿವರಾತ್ರಿಗೆ ತಗೋದು ನೋಡ್ಲಿಕ್ಕೆ ಹೇಗಿದೆ ಈಗ. ಆತ ರೆಡಿ ಆತೇ ಇದು, ಏನು ತೊಂದರೆ ಬರಲಿಲ್ಲ ಹೆಣ್ಣು ಮಟ್ಟ ಮಾತ ದಾರ ಗೀರ ಬಿಟ್ಟಿದ್ದೆ ಗಡ್ಡೆ ಬಿದಾಗಿಲ್ಲ ಬರ್ಬರೀಕೆ. ಮತ್ತೆ ಸೊಪ್ಪಿನ ತರಕಾರಿ, ಬದನೆಕಾಯಿ, ಮೆಣಸಿನಕಾಯಿ, ಚವಳಿಕಾಯಿ ಒಂದೆಲ್ಲ ಮಾಡ್ತಾರೆ. ಚವಳಿನೂ ಮಾಡಿವೆ, ಮೆಣಸು ಮಾಡಿ, ಬದನೆಕಾಯಿ ಮಾಡಿದ್ದೇವೆ. ಆದ್ರೆ ಆ ಬದನೆಕಾಯಿಗೆ ಈ ಸಲ ಒಂಥರ ರೋಗ ಬಂದಿದೆ, ಮಧ್ಯದಲ್ಲಿ ಒಂಥರ ಕಪ್ಪಾಗಿ ಆ ಗಿಡ ಕಟ್ಟಾಗ್ಬಿಡ್ತೇವೆ, ಆ ರೀತಿ ಕಾಯಿಲೆ ಬಂದಿದೆ. ಮೆಣಸು ನಾನು ಹಾಕಿದ್ದೆ ಒಂದು ಸ್ವಲ್ಪ ಒಂದು ಅಲ್ಲಿಂದ ಇಲ್ಲಿವರೆಗೂ ಒಂದು ಹಾಕಿದ್ವಿ, ಆದ್ರೆ ಕೆಲವರದೆಲ್ಲ ಅದೇನು ಹೋಗಿಬಿಟ್ಟಿದ್ವಿ ಕೆಲವರದ್ದು, ಆದ್ರೆ ನಮ್ಮದ್ರಲ್ಲಿ ಅಷ್ಟು ಹಾಳಾಗ್ಲಿಲ್ಲ, ಸ್ವಲ್ಪ ಮಟ್ಟಿಗಾರ ಉಂಟು. ಹಸಿಮೆಣಸಿನಕಾಯಿ? ಹಾ, ಹಸಿಮೆಣಸಿನಕಾಯಿ. ಆದ್ರೆ ಎಷ್ಟು ಬರ್ತಾ ಬರೋದು ಅಷ್ಟೇ? ಬರೋದು ಕಡಿಮೆನೆ ಈಗ, ಆದಾಗ ನಾವು ಒಂದು 7-8 ಕೆಜಿ ಕೊಯ್ದಾಗಿದ್ದು ವಾರಕ್ಕೊಂದ ಹಂಗೆ ಅದೇ ಕಡಿಮೆ ಕಡಿಮೆ ಆಯ್ತು. ಇದು ಒಂದೊಂದು ಗಿಡ ಸಾಯ್ತಾನೆ ಬಂದಿದೆ ಅದರಲ್ಲಿ, ಆ ಲೈನ್ದಲ್ಲಿ ಒಂದು ಗಿಡ ಸಾಯ್ತೆ ಬಂದಿದೆ. ನೀವು ಮಾಡಿದ ಖರ್ಚು ಆದ್ರೂ ಬರುತ್ತಾ? ಮಾಡಿದ ಖರ್ಚು ಅದು ಹಿಂಗೆ ಎಲ್ಲ ಕರೆಕ್ಟ್ ಆಗಿ ಲೆಕ್ಕ ಹಾಕೋದಿಲ್ಲ ರೀ ನಾವು, ಒಂದಲ್ಲ ಒಂದ್ರಿ ಒಂದಿಲ್ಲ ನಮ್ಗೆ ಒಂದು ಜೀವನಕ್ಕೊಂದು ತೊಂದ್ರೆ ಇಲ್ಲ, ಆ ಲೆಕ್ಕದಲ್ಲಿ ಹೋಗ್ತಾ ಇದ್ದೀವಿ. ಅದು 4 ಅಕ್ಕಾಯಿ ಕೊಡ್ಲಿ, 8 ಅಕ್ಕಾಯಿ ಮಾಡೋದು ಅಂದ್ರೆ ನಮ್ಗೆ ವಾರ ಈಗ ನಮ್ಗೆ ನೋಡಿ ಒಂದು 10 ಗುಂಟೆ ತೊಂಡೆ ಹಾಕ್ಬಿಟ್ರಿ, ಈಗ ನಮ್ಗೆ ಈ ವಾರದಲ್ಲಿ ಒಂದು 500 ರೂಪಾಯಿ ಸಿಕ್ತಿದಪ್ಪ, 1,000 ರೂಪಾಯಿ ಸಿಕ್ತಿದೆ, ನಮ್ದು ಗ್ಯಾರಂಟಿ ಇರ್ತಿದೆ. ಮತ್ತೊಂದು ವಾರವರೆ ನಮ್ಗೆ ಇಲ್ಲಿ ಎಂದರೆ ಖರ್ಚಿಗೆ ಹಿಂಗೆ ಆತೇ ಇರ್ತದೆ ಹಿಂಗೆ ಅಷ್ಟೇ. ಮತ್ತೆ ಹಣ ಕೂಡಿಡುವಷ್ಟೆಲ್ಲ ಕಷ್ಟನೇ ಸರ್ ಕೃಷಿಯಿಂದಲ ಮುಗ್ ಭತ್ತ ನೋಡಿ, ನಮಗೀಗ ಭತ್ತ 11 ರೂಪಾಯಿ 12 ರೂಪಾಯಿ ತಗೋರಿ ಅಂತಿರು, ಬೆಂಬಲ ಬೆಲೆ 19 ರೂಪಾಯಿವರೆಗೂ ರೇಟ್ ಇದೆ. ಒಳ್ಳೆ ಭತ್ತ ತಗೋದ್ರು ನಮ್ಗೆ ಕೂಡ 12-13 ಅಂತಿರು ಅವರು, ಡೆಕ್ರ ನಂಬರ್ 1 ಭತ್ತ ತಗೊಂಡು ಹೋಗ್ಲಿ ಇಲ್ಲಿ ಈಗ ಅಂಗಡಿಯಲ್ಲ, ನಮ್ಗೆ ಆ ರೇಟ್ ಸಿಗುದಿಲ್ಲಲ್ಲ ರೈತರಿಗೆ. ಹಂಗಾಗಿದೆ ಒಂಚೂರು ಕಪ್ಪಿದ್ದು ಬಿಟ್ರೆ ಆ ಭತ್ತ 9 ರೂಪಾಯಿ ಆದ್ರೆ ಆಯ್ತು, 8 ರೂಪಾಯಿ ಆದ್ರೆ ಆಯ್ತು. ಒಳ್ಳೆ ಭತ್ತ ತಗೋದ್ರೆ ಒಂದು 8 ರೂಪಾಯಿ ಹೆಚ್ಚು ಮಾಡ್ತೀರಿ ಅಷ್ಟೇ. ಒಳ್ಳೆ ಭತ್ತಕ ನಮ್ಗೆ ಚಲೋ ರೇಟ್ ಕೊಡ್ಬೇಡ, ಒಳ್ಳೆ ಭತ್ತ ಕೊಡ್ತೀರಿ ನಮ್ಗೆ ಎಂಬಂಗಿದ್ರೆ ನಾವು ಆವಾಗೆ ಮತ್ತೆ ಬೇಗ ಕಾಳಜಿ ಮಾಡ್ಕೋತಿದ್ವಿ. ಎಲ್ಲ ಯಾವ ಭತ್ತ ತಗೊಂಡು ಒಂದೇ ರೇಟ್ ಎಂಬುದು ಕೆಲವರು ಮಿಕ್ಸ್ ಮಾಡಿಕೊಟ್ರು ಕೊಟ್ರು, ಈಗ ಹಾಳಾಯ್ತು ಒಂದು ಸ್ವಲ್ಪ ಹೆಚ್ಚಾಯ್ತಪ್ಪ, ಚಲೋ ಒಂದು ಸ್ವಲ್ಪ ಇದು ಆದ್ರೆ ಹಾಕ ಕೊಟ್ಟಕ್ರು ಕೊಟ್ಟಕ್ರು. ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇದೆ ನಂಗೆ, ಅದ್ರ ಬಗ್ಗೆ ಇದಿಲ್ಲ ಈಗ ಮಾಡುವ. ಆದ್ರಿಂದ ನಮ್ದು ಇಲ್ಲಿ ಓಡಾಡೋದು ಮನೆ ಕೆಲಸದ್ದು ಇದ್ದು ಬೇರೆ ಬೇರೆ ಕೆಲಸ ಇದ್ದವಾಗೆ ಇಲ್ಲಿ ನಾ ಬಿಟ್ಟು ಹೋದ್ರೆ ಮತ್ತೆ ಮಾಡುವವರು ಯಾರಿಲ್ಲ, ಹಂಗಾಗದು ಅದರಿಂದ ನಾನು ಸ್ವಲ್ಪ. ಯಾಕೆ 1 ಗುಂಟೆ ಇನ್ನೊಂದು ಕಡೆ, 10 ಗುಂಟೆ ಇನ್ನೊಂದು ಕಡೆ, 1 ಎಕರೆ ಇನ್ನೊಂದು ಕಡೆ ಯಾಕೆ? ಅದು ಹಿಂದಿನ ಕಾಲದಿಂದ ಹಿಂದಿನಿಂದ ಅಜ್ಜಿದ್ರಿಗೆ ಬಂದದ್ದೇ ಹಾಗಾಗದೆ ಅದು ಪಾಲು. 1 ಗುಂಟೆಯಿಂದ ಈಗ ಆ 1 ಗುಂಟೆ ನನ್ನ ಮನೆ ಕೂಡ ಎಲ್ಲಿ ತಂದು ತೋರಿಸಿದ್ರೆ ಅವನು ಕೂಡ ಸಾಧ್ಯ ಇಲ್ಲ, ನಾನೇ ಹೋಗಿ ತೋರಿಸಿ ತಗೊಬರ್ಬೇಕು. ಈಗ ಒಂದಿವಸ ಜಮೀನ್ಗೆ ಹೋಗಿ ಅವನಿಗೆ ಫೈನಲ್ ಓದ್ತೀವ, ಆದ್ರೆ ಒಂದಿವಸ ಗದ್ದೆಗೆ ಹೋಗ್ಲಿಲ್ಲ, ಇಲ್ಲಿ ಹತ್ತಿರ ಗದ್ದೆ ಮಾತ್ರ ಓಡಾಡ್ತೀವ. ಆ ರೀತಿ ಪರಿಸ್ಥಿತಿ ಉಂಟು. ಗದ್ದೆ ಅವ್ರು ಬೇರೆಯವ್ರು ಬಿಟ್ಟು ಕೊಟ್ಟು ದುಡ್ಡು ಇಸ್ಕೊಂಡ್ಬಿಡೋಕೆ ಸುಮ್ಮನೆ ಬೇರೆ ಬಿಟ್ಟು ಕೊಡು ಅಂತ ಪ್ರಕರಣದಲ್ಲೂ ನಾನು ಬಹಳ ಅನುಭವ ಪಟ್ಟಿದ್ದೇನೆ. ಆದ್ರೆ ಅಲ್ಲಿ ಇದ್ದ ಜಾಗ ಅಲ್ಲಿ ಏನು ಮಾಡಿದ್ರಿ, ಉಪ್ಪು ನೀರು ತುಂಬಿಕೊಂಡು ಹಂಗೆ ಇದು ಎಲ್ಲ ಜಮ ಒಂದು ಸುಮಾರು ಎಕರೆ ಆಗುದು, ಒಂದು ಬಾಳ 100 ಎಕರೆಗಿಂತ ಹೆಚ್ಚಾತಿದೆ. ದೊಡ್ಡ ಕಂಪೌಂಡ್ನಲ್ಲಿ ಉಪ್ಪು ನೀರು ಇದೆ, ಅದರಲ್ಲಿ 5 ಗುಂಟೆ 10 ಗುಂಟೆ ಎಲ್ಲ ಇದು ಬಂದು ರೈತರಿಗೆ ಅದು ಹಂಗೆ ಇದು. ಅದು ಯಾವಾಗ ಜಾಗ ಬಿಡುದು ಬತ್ತಿದ ಹೋಗುದು ಬತ್ತಿ ಅಂತ ಹೇಳಿ ಅದು ಸಿಕ್ಕೋತಿ ಸಿಹಿ ಬಡ್ದ ನೈಮೇಗೆ ಹೋತಿದ ಅಂತ ಹೇಳ್ತಾ ಇದ್ದಾರೆ. 500 ಮೀಟ್ರಿಗೆ ನಂಬರ್ ಹಾಕಾರೆ, ಅದು ಯಾವಾಗೇನ ನಿಮ್ಗೆ ಹೋಗೋ ಚಾನ್ಸ್ ಇದೆಯಾ? ಹಾ, ಹೋಗೋ ಚಾನ್ಸ್ ಇದೆ, ನಮ್ದಲ್ಲೇ ಇದೆ. ಅದಕ್ಕೇನು ಪಟ್ಟ ಇಲ್ಲ ನಿಮ್ಗೆ? ಅತಿಕ್ರಮಣ ಅದು? ಅತಿಕ್ರಮಣ ಅಲ್ಲ, ನಮ್ಮ ಸ್ವಂತ ಜಮೀನೇ. ಮತ್ತೆ ಅದು ಹೋಯ್ತು ಅಂದ್ರೆ ನಿಮ್ಗೆ ದುಡ್ಡು ಕೊಡ್ತಾರೆ? ಹಾ, ಅದು ಹಣ ಕೊಡ್ತಾರೆ, ಅದು ಮಾಲ್ಕಿಗೆಲ್ಲ ನಮ್ಗೆಲ್ಲ ಹಣ ಕೊಡ್ತಾರೆ. ಎಲ್ಲೇ ಜಮೀನು ಹೋದ್ರು ಗೌರ್ಮೆಂಟಿಗೆ ಎಲ್ಲರೂ ಜಮೀನು ಹೋಗ್ಬಿಟ್ರೆ ಅದಕ್ಕೆ ಅವ್ರದ ಪ್ರಕಾರ ಎಷ್ಟು ಬತ್ತಿ ಎಷ್ಟು ಕೊಡ್ತಾರೆ. ನಿಮ್ಗೆ ಲಾಕ್ಡೌನ್ ಅಲ್ಲಿ ಆದಂತ ಹಾನಿಗೆ, ಬೆಳೆ ಹಾನಿಗೆ ಅಲ್ಲಿ ಏನ್ರ ದುಡ್ಡು ಕೊಟ್ರ? ಲಾಕ್ಡೌನ್ ಈಗ ಬೆಳೆ ಹಾನಿಗೆ ಯಾರ್ದು ಪರಿಹಾರ ಬಂದಿಲ್ಲ ಏನು. ಈಗ ಕೆಲವರು ಸರ್ವೆ ಎಲ್ಲ ಮಾಡ್ಕೊಂಡು ಹೋದ ಸರ್ವೆಗೆ ಬಂದ್ರು, ನೀರು ತುಂಬಿಕೊಂಡಿತ್ತಲ್ರಿ ನೀರು ತುಂಬಿಕೊಂಡಿದ್ದವಾಗ ಏನು ಕಾಣಲಿಲ್ಲ. ಕಡೆಗೆ ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಬಂದರು, ಒಂದು ತಿಂಗಳು ಬಿಟ್ಟು. ಆವಾಗ ಕೆಲವರು ಮತ್ತೆ ಎಲ್ಲೋ ಬೇರೆ ಕಡೆಯಲ್ಲಿ ಇಲ್ಲಿ ಸಸಿ ಎಲ್ಲ ತಗೊಂಡು ಮತ್ತೆ ಹಸರು ಮಾಡಿದ್ರು. ಆವಾಗ ಬಂದು ನಿಮ್ಗೆ ಅದೇ ಸರಿ ಇದೆ ಅಂತಾರ, ಸರಿ ಇದು ಉಂಟು, ಮತ್ತೆ ಎಲ್ಲ ಹಾನಿಯಾಗಿದ್ದು ಹಿಂಗೆಲ್ಲ ಮಾಡಾರೆ ಅದಂತ ಹಂಗೆ ಕಂಡು ನಮಗೇನು ಪರಿಹಾರ ಇದೆ ಬರಲಿಲ್ಲ. ನಾನು ಅದ್ರ ಬಗ್ಗೆ ಅವ್ರು ಹಂಗೆ ಮಾಡೋದಕ್ಕೆ ನಾನು ಅದ್ರ ಬಗ್ಗೆ ತಲೆನೂ ಹಾಕಲಿಲ್ಲ. ಇದಾಗುವುದಲ್ಲ ಇದು ನಮ್ಮ ಹತ್ರ, ಯಾರಿಗೂ ಬರಲಿಲ್ಲ, ಕೆಲವರಿಗೆ ಬಂದಿದೆ ನಮ್ಮ ಮತ್ತೆ, ಆದರೆ ನಮಗೆ ಇದಾಗಲಿಲ್ಲ ಅದು. ಈಗೆಲ್ಲ ಆಗಿ ಮತ್ತೆ ಇದು ನಮ್ಗೆ ಇದು ಇವ್ರದ್ದೊಂದು ಈಗ ಬರ್ತಾ ಇತ್ತು, ಅದಕ್ಕೆ ಮುಂದೆ ಏನೇನು ಪ್ರಧಾನಮಂತ್ರಿ ಇವ್ರದ್ದು ಮೋದಿಯವ್ರದ್ದು ಜಮೀನಿನ ರೆಕಾರ್ಡ್ ಮೇಲೆ ಹೆಸರು ಇದ್ದವರಿಗೆ 2,000 ರೂಪಾಯಿ ಹಾಕ್ತಿರ, ಅದೊಂದು ಸರಿಯಾಗಿ ಬರ್ತಿದ್ದಾರೆ. ಇನ್ನು ಮುಂದೆ ಏನು ಸಮಸ್ಯೆ ತೀವ್ರಪ್ಪ, ದೇವರಾಟ ಅದು. ಅದರಿಂದ ಸಲ ಅದರಿಂದ ಸ್ವಲ್ಪ ಹಿಂಗೆ ಜನಕ್ಕೆ ಒಳ್ಳೇದೇ ಆಗಿದೆ. ಅದು ಲಾಕ್ಡೌನ್ ಟೈಮ್ನೆಲ್ಲ ಒಂದೊಂದು ಟೈಮ್ ಈಗ ಒಬ್ಬನಿಗೆ ಒಂದು ವರ್ಷಕ್ಕೆ 4,000 ರೂಪಾಯಿ ಅಂದರೂ ಸುಮಾರು ಆಯ್ತಲ್ರಿ. ಅದರಿಂದ ಸ್ವಲ್ಪ ಅನುಕೂಲ ಆಗಿದೆ ಸಣ್ಣ ಅಂತ ಬಡವಂತವರಿಗೆ ಜಮೀನಿದವರಿಗೆ. ಅದಕ್ಕೆಲ್ಲ ಎಷ್ಟೋ ಜನದಿಂದ ಹೆಸರೇ ಇಲ್ಲ, ಅಣ್ಣ ತಮ್ಮ ಜಗಳ ಅದು ಇದಾಗಿ ನ್ಯಾಯತೆ ಪಾಲ್ ಮಾಡಿಕೊಡ್ಬೇಕು ನಿಂಗೆಂತ ಹಂಗೆ ಒಬ್ಬನೇ ತಕ್ಕಂತೆ. ನಮ್ಮದ್ರಲ್ಲಿ ನಂದು ನಮ್ಮ ಅಮ್ಮಂದು ಇಬ್ಬರದ್ದು ಇತ್ತು, ನಮಗೂ ಬಂದಿದ್ದು, ನಮ್ಮ ಅಮ್ಮನಿಗೂ ಬಂದಿದ್ದು, ಇಬ್ಬರಿಗೂ ಬಂದದ್ದು. ನಮ್ಮ ಸಮಯಕ್ಕೆ ಆಯ್ತು ಅದರಲ್ಲಿ. ಅದೀಗ ಸಮಯಕ್ಕೆ ಇದ್ದವ್ರಿಗೆ ಇನ್ನು ಮುಂದೆ ಮತ್ತೆ ಬೇರೆ ರೂಟ್ಸ್ ಬಂದರೂ ಬರ್ಬೋದು ಅಂತ ಹೇಳಾರೆ ಅವರು. ನಮಸ್ಕಾರ. ನಮಸ್ತೆ. ರೈತ ಬಾಂಧವರೇ, ಇದುವರೆಗೂ ಕುಮಟಾ ತಾಲೂಕು ಹಾರು ಮುಸ್ಕೇರಿ ಗ್ರಾಮದ ರಾಜು ತುಳಸುಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಈಗ ಹುಳಿ ಮಣ್ಣಿನ ನಿರ್ವಹಣೆಯ ಕುರಿತು ಶಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಶಿವಕುಮಾರ್ KM ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಶಿವಕುಮಾರ್ ಅವರು. ನಮಸ್ಕಾರ ಸರ್. ಹುಳಿ ಮಣ್ಣು ಮತ್ತು ಕ್ಷಾರ ಮಣ್ಣು ಅಂತ ಹೇಳ್ತೀವಿ, ಏನು ವ್ಯತ್ಯಾಸ ಹುಳಿ ಮಣ್ಣಿಗೂ ಕ್ಷಾರ ಮಣ್ಣಿಗೂ ತಟಸ್ಥ ಮಣ್ಣಿಗೂ? ನೀವು ಒಂದು ಪ್ರಮುಖವಾದ ಒಂದು ಈ ಭಾಗದಲ್ಲಿ ಇರ್ತಕ್ಕಂಥ ಮಣ್ಣಿನ ಸಮಸ್ಯೆ ಬಗ್ಗೆ ಪ್ರಮುಖವಾದ ಒಂದು ಪ್ರಶ್ನೆಯನ್ನು ಕೇಳಿದ್ರೆ, ಸಾಮಾನ್ಯವಾಗಿ ಈ ಪ್ರದೇಶದಲ್ಲಿ ಹೆಚ್ಚಾಗಿ ನಾವು ಹುಳಿ ಮಣ್ಣನ್ನು ನೋಡಬಹುದು. ಈ ಹುಳಿ ಮಣ್ಣಿಗೂ ಕ್ಷಾರ ಮಣ್ಣಿಗೂ ಏನು ವ್ಯತ್ಯಾಸ ಅಂದರೆ, ಹುಳಿ ಮಣ್ಣು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಅಲ್ಲಿ ಸಿಗ್ತಕ್ಕಂಥ ಮಣ್ಣು. ಅದು ಕ್ಷಾರ ಮಣ್ಣು ಅಂದರೆ ಇಲ್ಲಿ ಮಳೆ ಕಡಿಮೆ ಇರ್ತಾ ಅಲ್ಲಿ ಮಳೆ ಸಿಗ್ತಕ್ಕಂಥ ಮಣ್ಣು. ಅದು ಹುಳಿ ಮಣ್ಣಿನ ರಸಾರ ಯಾವಾಗಲೂ 6 ಕಡಿಮೆ ಇರ್ತದೆ. ನಾವು 6.2-6.5 ಅಂತ ಮಣ್ಣನ್ನು ಕೂಡ ಒಂದು ಹುಳಿ ಮಣ್ಣು ಅಂತ ಕರಿಬಹುದು. 6 ಇನ್ನೂ ಜಾಸ್ತಿ ಕಡೆ ಅದು ಅಧಿಕ ಹುಳಿ ಮಣ್ಣು ಅಂತ ಅನ್ಬೋದು. ಈ ಕ್ಷಾರ ಮಣ್ಣಿನಲ್ಲಿ ಒಂದು 7.5 ಜಾಸ್ತಿ ಇದ್ರೆ ಅದನ್ನು ಕ್ಷಾರ ಮಣ್ಣು ಅಂತ ಅಂತೀವಿ. ಮತ್ತೆ ತಟಸ್ಥವಾದ ಮಣ್ಣು ಅಂತ ಅಂದ್ರೆ ನಾವು ಅದು ಯೋಗ್ಯ ಮಣ್ಣು ಅಂತ, ಅಲ್ಲಿ ರಸಸಾರ ತಟಸ್ಥವಿದೆ 7.2 ಇರ್ತದೆ. ಕೃಷಿಯಾಗಿ ತೋಟಗಾರಿಕೆ ಆಗಲಿ ಅದು ಒಳ್ಳೆ ಮಣ್ಣು, ಎಲ್ಲ ರೀತಿಯಾದ ಬೆಳೆಗಳನ್ನು ಕೂಡ ಅಲ್ಲಿ ಆ ಭಾಗದಲ್ಲಿ ಆ ಮಣ್ಣಿನಲ್ಲಿ ಬೆಳಿಬಹುದು. ಈ ತಟಸ್ಥ ಮಣ್ಣು ಅಂದ್ರೆ PH 6.5-7 ತನಕ ಇರಬೇಕು, ಅದಕ್ಕೆ ತಟಸ್ಥ ಮಣ್ಣು ಅಂತೀವಿ. ಅಂದ್ರೆ ಆ ಮಣ್ಣಿನಲ್ಲಿ ಎಲ್ಲಾ ಬೆಳೆಗಳು ಸಮೃದ್ಧವಾಗಿ ಬರ್ತವು ಅಂತ. ಹೌದೌದು, ತಟಸ್ಥ ಮಣ್ಣು ಅಂತಂದ್ರೆ ಅದು 6.5-7 ಇರ್ತಕ್ಕಂತ ಮಣ್ಣು. ಅಲ್ಲಿ ತಟಸ್ಥ ಮಣ್ಣಿನಲ್ಲಿ ಏನಂತಂದ್ರೆ, ನಾವು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಅದಕ್ಕೆ ನಾವು ಪೋಷಕಾಂಶಗಳ ಅತ್ಯವಶ್ಯಕತೆ. ಒಂದು ಬೆಳೆ ಒಂದು ಯಾವುದೇ ಒಂದು ಗಿಡ ಅಂತಂದ್ರೆ ಅದರಲ್ಲಿ 16 ಪೋಷಕಾಂಶಗಳು ಬೇಕೇ ಬೇಕು. ಆ ಪೋಷಕಾಂಶಗಳು ಎಲ್ಲಿ ಸಿಗುತ್ತೆ ಅಂತಂದ್ರೆ ಮಣ್ಣಿನಲ್ಲಿ ಸಿಗುತ್ತೆ. ನಾವು ಮಣ್ಣನ್ನು ನಾವು ಒಂದು ನೈಸರ್ಗಿಕವಾದ ಒಂದು ಕೊಡುಗೆ ಅಂತ ಅನ್ಬೋದು. ನಮ್ಮ ಅಳಿವು ಉಳಿವು ಅದೆಲ್ಲ ನಿಂತಿರೋದು ಕೂಡ ನಮ್ಮ ಈ ಭೂಮಿ ಮೇಲೆ ಇರತಕ್ಕಂತ ಮಣ್ಣಿನಲ್ಲೇ. ನಾವು ಈ ಭಾಗದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮಲೆನಾಡು ಪ್ರದೇಶದಲ್ಲಿ ಹುಳಿ ಮಣ್ಣು ಆಗುತ್ತೆ. ಇಲ್ಲಿ ಹೆಚ್ಚಿಗೆ ಮಳೆ ಬೀಳುತ್ತೆ. ಮಳೆ ಬೀಳೋದ್ರ ಪ್ರದೇಶವಾಗಿದ್ದರಿಂದ ಮಳೆ ನೀರಿನಲ್ಲಿ ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಸೋಡಿಯಂ ಅಂತ ಖನಿಜಾಂಶಗಳು ಎಲ್ಲ ಅದು ಮನೆಯಲ್ಲಿ ತೊಳೆದು ಹೋಗೋದ್ರಿಂದ ಅದು ಹುಳಿ ಮಣ್ಣಾಗುತ್ತೆ. ಹುಳಿ ಮಣ್ಣಿನಲ್ಲಿ ನಾವು ಎಲ್ಲ ಬೆಳೆನೂ ಬೆಳೆಯಕ್ಕಾಗಲ್ಲ, ಯಾಕಂದ್ರೆ ಪೋಷಕಾಂಶಗಳು ಸಿಗೋದಿಲ್ಲ. ಅದರಿಂದ ನಾವು ಹುಳಿ ಮಣ್ಣಿನ ನಿರ್ವಹಣೆ ಪ್ರಾಮುಖ್ಯವಾಗಿ ಅತ್ಯಂತ ಮಹತ್ವದ ಈ ಆಧುನಿಕ ಕೃಷಿಯಲ್ಲಿ ನಾವು ಕೊಡಬೇಕಾಗುತ್ತೆ. ಹಾಗಾಗಿ ಹುಳಿ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಹೆಚ್ಚಾಗಿ ಇಲ್ಲಿ ಬೆಳೀತಾ ಇದಾವೆ. ಹೌದೌದು, ಉಳಿ ಮಣ್ಣಿಗೆ ಒಂದ್ ಕಳ್ತಾಗ ಮಲೆನಾಡಲ್ಲಿ ಅಂತ ನೀವೆಲ್ಲ ಸಾಮಾನ್ಯವಾಗಿ ನೋಡಿದ್ರಿ, ಇಲ್ಲಿ ಅಡಿಕೆ ಬೆಳಿಬಹುದು, ಸಾಧಾರಣ ಬಳೆ ಬೆಳಿಬಹುದು, ಮತ್ತೆ ತೆಂಗು ಬೆಳಿಬಹುದು, ಅದ್ರ ಜೊತೆಗೆ ನಾವು ಕಾಳು ಮೆಣಸು ಪ್ರಮುಖವಾಗಿ ಬೆಳೀತದೆ, ಮತ್ತೆ ಶುಂಠಿನೂ ಕೂಡ ಬೆಳಿಬಹುದು, ಮತ್ತೆ ಅದ್ರ ಜೊತೆಗೆ ಇದನ್ನು ಕೂಡ ಪೈನಾಪಲ್ ಅನಾನಸು ಕೂಡ ಈ ಭಾಗದಲ್ಲಿ ಅರೆ ಮಲೆನಾಡು ಪ್ರದೇಶದಲ್ಲಿ ಅಲ್ಲೂ ಕೂಡ ಬೆಳಿಬಹುದು ಅಂತ. ನಾವು ಮಳಿ ಉಳಿ ಮಣ್ಣಿನ ನಿರ್ವಹಣೆ ಮಾಡಿಕೊಂಡು ಈ ಬೆಳೆಗಳನ್ನ ಬೆಳೆಯಬಹುದು ಹೊರತು ಅದ್ರ ಜೊತೆಗೆ ಭತ್ತನೂ ಕೂಡ ಬೆಳಿಬಹುದು. ಬಟ್ ನಾವ್ ಏನಂತೀವಿ ಅಂದ್ರೆ ಭತ್ತನ ನಾವು ಬಯಲುಸೀಮೆ ಮಂಡ್ಯ ಮೈಸೂರು ದಾವಣಗೆರೆ ಈ ಕಡೆ ಬೆಳೆದ್ರೆ ಅಷ್ಟು ಇಳುವರಿನ ನಾವು ಈ ಭಾಗದಲ್ಲಿ ಪಡೆಯೋಕಾಗೋದಿಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಉಳಿ ಮಣ್ಣಲ್ಲಿ ಪೋಷಕಾಂಶಗಳ ದೊರೆಯುವಿಕೆ ಬಹಳ ಕಡಿಮೆ ಇರ್ತದೆ. ಆದ್ರಿಂದ ಈ ಉಳಿ ಮಣ್ಣಿನಲ್ಲಿ ಈ ಮಲೆನಾಡು ಪ್ರದೇಶದ ಮಣ್ಣಿನಲ್ಲಿ ನಿರ್ವಹಣೆ ಅವಶ್ಯಕವಾಗಿರ್ತದೆ. ಹಾಗೆ ಹೇಳಿದ್ರಿ ಈ ತಟಸ್ಥ ಮಣ್ಣಿನಲ್ಲಿ ಅತ್ಯಂತ ಸಮೃದ್ಧವಾಗಿ ಬೆಳೆಯನ್ನು ಬೆಳೆಯಬಹುದು ಅಂತ. ಅಂದ್ರೆ ತಟಸ್ಥ ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಇರುತ್ತೆ, ಹಾಗಾಗಿ ನಾವು ಹುಳಿ ಮಣ್ಣಾಗ್ಲಿ ಅಥವಾ ಕ್ಷಾರ ಮಣ್ಣಾಗ್ಲಿ ತಟಸ್ಥ ಮಣ್ಣಿನ ಕಡೆಗೆ ವಾಲು ಹಾಗೆ ಮಾಡಬೇಕು ಅಂತ. ಹೌದೌದು, ನಮ್ಮ ದೇಶದಲ್ಲಿ ಮಣ್ಣು ಅತಿ ಅವಶ್ಯಕವಾಗಿರುತ್ತೆ. ಈಗ ಮಣ್ಣಿನ ಬಗ್ಗೆ ನಾವು ಸುಮಾರು ಕಳೆದ ಒಂದು 3-4 ವರ್ಷಗಳಿಂದ ಮಣ್ಣಿನ ಆರೋಗ್ಯ ಎಲ್ಲಾ ಕಡೆನು ಕೆಡ್ತಾ ಇದೆ. ರೈತರು ಮಣ್ಣಿನ ಬಗ್ಗೆ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಗಮನ ಕೊಡ್ತಾ ಇಲ್ಲ. ನಾವು ಯಾಕೆ ಅಂದ್ರೆ ಅದು ಸಾವಯವ ಗೊಬ್ಬರನ ಹಾಕ್ತಾ ಇಲ್ಲ. ನಾವು ಸರ್ಕಾರಿ ಗೊಬ್ಬರ ರಾಸಾಯನಿಕ ಗೊಬ್ಬರಗಳು ಅತಿ ಹೆಚ್ಚಾಗಿ ಸುಲಭವಾಗಿ ಸಿಗೋದ್ರಿಂದ ಗವರ್ಮೆಂಟ್ ಕೂಡ ನಮಗೆ ರೈತರು ಒಳ್ಳೆ ಮಿತವಾಗಿ ಬೆಳೀಲಿ ಅಂತ ಹೇಳ್ತಾರೆ. ರೈತರು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಅದನ್ನ ಈ ಬೆಳೆ ಬೆಳಿಬಹುದು ಆ ಬೆಳೆಗೂ ಹಾಕ್ಬೋದು ಅಂತ ಗೊತ್ತಿಲ್ಲದೇನೆ ಅವರು ಭೂಮಿಗೆ ಸೇರಿಸಿ ನಮ್ಮ ಮಣ್ಣಿನ ಆರೋಗ್ಯ ಕೆಡ್ತಾ ಇದೆ. ಅದರಿಂದ ಉಳಿ ಮಣ್ಣಾಗಿದೆ, ಕ್ಷಾರ ಮಣ್ಣಾಗಿದೆ, ಮತ್ತೆ ಇನ್ನೊಂದು ಚೌಳು ಮಣ್ಣಾಗಿದೆ. ಅದರಿಂದ ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರನ ಹಾಕಿದ್ರೆ ಈ ಉಳಿ ಮಣ್ಣಿನಲ್ಲೂ ಕೂಡ ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳಿಬಹುದು. ಹಾಗಾಗಿ ಉಳಿ ಮಣ್ಣಿನ ನಿರ್ವಹಣೆ ಹೇಗೆ ಮಾಡಬಹುದು? ಉಳಿ ಮಣ್ಣಿನ ನಿರ್ವಹಣೆ ಅಂತಂದ್ರೆ ಇದರಲ್ಲಿ ಏನಂತ ತೊಂದರೆ ಏನಿರಲ್ಲ, ಎಲ್ಲಾ ರೈತರು ಕೂಡ ಮಾಡಬಹುದು. ಮೊದಲನೇದಾಗಿ ಈ ರೇಡಿಯೋ ಮುಖಾಂತರ ನಾನು ಫಸ್ಟ್ ಇಲ್ಲಿ ಭಾಗದ ರೈತರಿಗೆ ಕೇಳ್ಕೊಳ್ಳೋದು ಅಂದ್ರೆ ಒಂದು ಮಣ್ಣು ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಿಸ್ಬೇಕು. ನಾವು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಉಳಿ ಮಣ್ಣಿನ ನಿರ್ವಹಣೆ ನಡೀತೀವಿ. ಸಾಮಾನ್ಯವಾಗಿ ರೈತರು ಜಮೀನುಗಳಲ್ಲಿ ಮಣ್ಣಿನ ತಂದು ಕೊಟ್ರೆ ಮಾಡ್ತೀವಿ. ಮೊದಲನೇದಾಗಿ ನಾವು ಮಣ್ಣು ಪರೀಕ್ಷೆಯಲ್ಲಿ ಯಾವುದನ್ನ ಮುಖ್ಯವಾಗಿ ನೋಡ್ತೀವಿ ಅಂತಂದ್ರೆ ಒಂದು ರಸಸಾರ, ಮಣ್ಣಿನ ರಸಸಾರ ಹೊಂದಿರ್ತದೆ. ಮಣ್ಣಿನ ರಸಸಾರ ಅವಾಗಲೇ ಹೇಳಿದೆ, 6.5ಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅದು ಉಳಿ ಮಣ್ಣು ಅಂತಿದೆ. ನಾ 6.5 ಇವನ್ 5.5 ಬಂದ್ಬಿಡ್ತೇವೆ ಒಂದೊಂದ್ಸರಿ. ಹೆಚ್ಚು ಮಳೆ ಪ್ರದೇಶ ಸಿದ್ದಾಪುರ ಯಲ್ಲಾಪುರ ಆ ಕಡೆ ಹೋದ್ರೆ 5-5.5 ಮಣ್ಣು 6-6 ಅದು ಅಧಿಕ ಉಳಿ ಮಣ್ಣು ಅಂತ ಇರ್ತೀವಿ. ಅದಕ್ಕೆ ಮಣ್ಣಿನ ರಸಸಾರದ ಮೇಲೆ ನಾವು ಸುಣ್ಣವನ್ನ ಕೊಡಬೇಕಾಗತ್ತೆ. ಯಾಕಂದ್ರೆ ಅವಾಗಲೇ ಹೇಳಿದೆ ಮಣ್ಣು ಉಳಿ ಮಣ್ಣು ಯಾಕಾಗತ್ತೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಕ್ಯಾಲ್ಸಿಯಮ್ ಮೆಗ್ನೀಷಿಯಂ ಅಂತ ಮತ್ತೆ ಸೋಡಿಯಂ ಪೊಟಾಸಿಯಂ ಅಂತ ಅಂಶಗಳು ಮಳೆ ನೀರಿನಲ್ಲಿ ತೊಳೆದೋಗುತ್ತೆ. ನಾವು ಅದನ್ನ ಹೆಚ್ಚಿಗೆ ಮಾಡ್ಕೋಬೇಕು. ಸುಣ್ಣದ ಅಂಶ ಮೆಗ್ನೀಷಿಯಂ ಅಂಶ ಅದನ್ನ ಅಂಶಗಳನ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸುಣ್ಣನ ಭೂಮಿಗೆ ಸೇರಿಸಬೇಕು. ಸುಣ್ಣನ ಭೂಮಿಗೆ ಸೇರಿಸೋದ್ರಿಂದ ಅಲ್ಲಿ ಇರ್ತಕ್ಕಂಥ ಉಳಿ ಅಂಶನ ಜಾಸ್ತಿ ಆಗ್ಬೋದು, ಉಳಿ ಅಂಶನ ನಾವು ಕಡಿಮೆ ಮಾಡಬಹುದು, ಮತ್ತೆ ಆ ಮಣ್ಣನ್ನು ತಟಸ್ಥ ಮಣ್ಣವಾಗಿ ತರಬಹುದು. ಈಗ ಸುಣ್ಣ ಹಾಕಿದ ತಕ್ಷಣ ಅಲ್ಲಿ ಹೋದಂತ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪೊಟ್ಯಾಸಿಯಂ ಇವೆಲ್ಲ ಬಂದ್ಬಿಡ್ತಾವ. ಹೌದೌದು, ಇಲ್ಲಿ ಹೆಚ್ಚಿಗೆ ಮಳೆ ಬೀಳೋದ್ರಿಂದ ಮಣ್ಣಿನಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಆಗುತ್ತೆ. ಅದನ್ನ ಮತ್ತೆ ನಾವು ಸೇರಿಸ್ಬೇಕಲ್ಲ. ಯಾವ ಮುಖಾಂತರ ಸೇರಿಸೋದಂದ್ರೆ ಸುಣ್ಣ ಕಂಪಲ್ಸರಿ ಕೊಡ್ಲೇಬೇಕು. ನಾವು ಅದ್ ಮಿಸ್ ಮಾಡಿತು ಅಂದ್ರೆ ಅದು ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಹೋಗುತ್ತೆ, ಮತ್ತೆ ಸೂಕ್ಷ್ಮಾಣು ಜೀವಿಗಳ ಅದ್ರ ಆಕ್ಟಿವಿಟಿ ಆ ಚಟುವಟಿಕೆ ಕೂಡ ಕಡಿಮೆ ಆಗುತ್ತೆ. ಚಟುವಟಿಕೆ ನಮ್ಗೆ ಮಣ್ಣು ಆರೋಗ್ಯವಾಗಿ ಮಣ್ಣು ಇದೆ ಅಂತಂದ್ರೆ ಅಲ್ಲಿ ಪೋಷಕಾಂಶಗಳು ಇರಬೇಕು, ಮತ್ತೆ ಸೂಕ್ಷ್ಮಾಣು ಜೀವಿಗಳು ಸೂಕ್ಷ್ಮಾಣು ಜೀವಿಗಳು ಇದ್ರೇನೆ ಕೂಡ ಅದು ಆರೋಗ್ಯ ಮಣ್ಣು ಅಂತ. ಆ ಸೂಕ್ಷ್ಮಾಣು ಜೀವಿಗಳನ್ನ ಎದುರಿಸ್ಕೋಬೇಕು ಅಂದ್ರೆ ನಾವು ಸಾವಯವ ಆಗ್ಬೇಕು, ಜೊತೆಗೆ ಸುಣ್ಣನು ಹಾಕಿದ್ರೆ ಅದು ಆರೋಗ್ಯವಾಗಿ ಮಣ್ಣಾಗುತ್ತೆ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನ ಬೆಳೆಗಳಿಗೆ ವಧು ಹಾಗೆ ಮಾಡ್ತವು. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚು ಹೆಚ್ಚು ಅಲ್ಲಿ ಬೆಳೆಯುವ ಹಾಗೆ ಉಳಿಯುವ ಹಾಗೆ ನೋಡ್ಕೋಬೇಕು, ಅವ್ರಿಗೆ ಬೇಕಾದಂತ ವಾತಾವರಣ ನಿರ್ಮಾಣ ಮಾಡಬೇಕು. ಹೌದೌದು ಸರ್, ಸಾವಯವ ಗೊಬ್ಬರ ಹಾಕೋದ್ರಿಂದ ನಾವು ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಇರ್ಬೋದು, ವರ್ಮಿ ಕಾಂಪೋಸ್ಟ್ ಇರೋದು, ಇಲ್ಲ ನಾವು ಮಿಶ್ರ ಈ ಭಾಗದಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿತೀವಿ, ಅಡಿಕೆ ಕಾಳು ಮೆಣಸು ಈ ಬಾಳೆ ಎಲ್ಲರೂ ಬೆಳಿತೀವಿ. ಆ ಎಲ್ಲಕ್ಕೂ ಒಂದೇ ರೀತಿ ಅದಕ್ಕೆ ನಾವು ಸಾವಯವ ಬೇಕಾಗುತ್ತೆ. ಸಾವಯವ ಗೊಬ್ಬರ ಜೈವಿಕ ಗೊಬ್ಬರಗಳು ಸಾವಯವ ಗೊಬ್ಬರಗಳು ಎರಡು ಹಾಕಿದ್ರೆ ಅಲ್ಲಿ ಅಧಿಕವಾದ ಸೂಕ್ಷ್ಮ ನಾವು ಬೆಳೆಗೆ ಪೋಷಕಾಂಶ ಹೆಚ್ಚಿಸುವಂತ ಸೂಕ್ಷ್ಮಾಣು ಜೀವಿಗಳು ವೃದ್ಧಿಸಿ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಗಿಡಗಳಿಗೆ ಒದಗಿಸುವ ಒಂದು ಕ್ರಿಯೆಯನ್ನ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಈಗ ಇಲ್ಲಿ ಇಳಿಜಾರು ಪ್ರದೇಶ ಇದೆ, ಹೆಚ್ಚು ಮಳೆ ಆಗುತ್ತೆ, ಇಂಥ ಪ್ರದೇಶದೊಳಗೆ ನಾವು ಹಾಕಿದಂತ ಇಂಥ ಸುಣ್ಣ ಆಗ್ಬೋದು ಅಥವಾ ಬೇರೆ ಪೋಷಕಾಂಶಗಳು ಆಗ್ಬೋದು, ಮಳೆ ಬಂದ ತಕ್ಷಣ ಬರ್ರಂತ ಹೋಗ್ಬಿಡ್ಬಹುದು ಅಂತ. ಹಾಗಾಗಿ ಅಲ್ಲೇ ಮಣ್ಣಿನಲ್ಲಿ ಉಳ್ಕೊಂಡು ಅವು ತಮ್ಮ ರಾಸಾಯನಿಕ ಜೈವಿಕ ಕ್ರಿಯೆ ಮಾಡಲಿಕ್ಕೆ ಏನೇನು ಮಾಡಬಹುದು? ಹೌದು, ಇದು ಒಂದು ಒಳ್ಳೆ ಪ್ರಶ್ನೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ನಾವು ಎಲ್ಲ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಇರ್ಬೋದು, ಅಥವಾ ಕೃಷಿ ವಿಜ್ಞಾನಗಳ ಕೇಂದ್ರ ಇರ್ಬೋದು, ಯಾವುದೇ ಒಂದು ತಜ್ಞರು ನಾವು ಹುಳಿ ಮಣ್ಣನ್ನ ಯಾವ ರೀತಿ ನಿರ್ಮಾಣ ಮಾಡ್ಬೋದು ಅಂತಾರೆ. ಸಿಂಪಲ್ ಆಗಿ ಹೇಳ್ತೀವಿ, ಸುಣ್ಣ ಹಾಕಿದ ತಕ್ಷಣ ಹುಳಿ ಮಣ್ಣು ನಿರ್ಮಾಣ ಮಾಡ್ತಾರೆ. ಯಾಕೆಂದ್ರೆ ಸುಣ್ಣ ಹಾಕೋ ವಿಧಾನನು ಕೂಡ ಅತಿ ಮುಖ್ಯ. ಒಂದು ಪೋಷಕಾಂಶಗಳು ಕೊಡಬೇಕು ಸುಣ್ಣ ಹಾಕೋದು. ನಾವು ಸುಣ್ಣನ ಯಾವ ರೀತಿ ಹಾಕ್ಬೇಕು ಅಂದ್ರೆ, ಸಾಮಾನ್ಯವಾಗಿ ಈ ಭಾಗದಲ್ಲಿ ಮಳೆಗೂ ಮೊದಲೇ, ಮಳೆ ಸ್ಟಾರ್ಟ್ ಆಗೋಕ್ಕೂ ಮೊದಲೇ ಒಂದು ಸ್ವಲ್ಪ ಹಾಕ್ಬೇಕು. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮಣ್ಣನ್ನು ಮುಚ್ಚಿದ್ರೆ ಅವಾಗ ಇದಾಗುತ್ತೆ. ಯಾಕೆ ಮಳೆಗಾಲದಲ್ಲಿ ನಾವು ಹಾಕೋದು, ಮಳೆ ಸ್ಟಾರ್ಟ್ ಆದ ತಕ್ಷಣ ನಾವು ಸುಣ್ಣನ ಮೇಲೆ ಹರಡ್ರೆ ಆ ಮಳೆ ನೀರಲ್ಲಿ ಕೊಚ್ಚ ಹೋಗ್ಬಿಡುತ್ತೆ. ಆದ್ರಿಂದ ಈ ಭಾಗದಲ್ಲಿ ಎರಡು ಟೈಮಲ್ಲಿ ಹಾಕ್ಬೋದು, ಒಂದು ಮಳೆಗೂ ಮೊದಲೇ ಆಮೇಲೆ ಮಳೆ ನಿಂತು, ಇದು ಸರಿಯಾದ ಸಮಯ. ಈ ಮಳೆ ನಿಂತ್ಮೇಲೆ ಅಂದ್ರೆ ಈ ಚೌತಿ ಟೈಮಲ್ಲಿ ಹಾಕಿದ್ರೆ ಅದನ್ನ ಸಾಮಾನ್ಯವಾಗಿ ಅಡಿಕೆಗೆ ಯಾವ ರೀತಿ ಸುಣ್ಣ ಹಾಕ್ಬೋದು ಅಂತ ಹೇಳ್ತೀವಿ, ಅಡಿಕೆನ ರಿಂಗ್ ಆಗಿ ಮಾಡಬೇಕು, ಅದರಲ್ಲಿ ಒಂದು 15 ಸೆಂಟಿಮೀಟರ್ ಆಳಷ್ಟು ಅದನ್ನ ಸುಣ್ಣನ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಮಣ್ಣು ಮುಚ್ಚಿ ಆವಾಗ ಸ್ವಲ್ಪ ಸ್ವಲ್ಪ ಮಿತವಾಗಿ ನೀರನ್ನ ಕೊಟ್ರೆ ಆ ಸುಣ್ಣದ ಅಂಶ, ನಾವು ಸೇರಿಸಿಕಂತ ಸುಣ್ಣದ ಅಂಶ ಭೂಮಿನಲ್ಲಿ ಸೇರಿ ಅದು ಹುಳಿ ಮಣ್ಣಿನಿಂದ ತಟಸ್ಥ ಮಣ್ಣಾಗಿ ಬೆಳೆಗಳಿಗೆ ಪೋಷಕಾಂಶಗಳನ್ನ ಒದಗಿಸ್ತದೆ. ಅಂದಾಜಿನ ಮೇಲೆ ಹಾಕ್ತಾರ ಸುಣ್ಣ, ಸರಿ 2 ಚೀಲ ಹಾಕಿದ್ವಿ ಈ ಸಲ 2 ಚೀಲ ಹಾಕೋಣ, ದುಡ್ಡು ಕಡಿಮೆ ಐತಿ 1 ಚೀಲ ಹಾಕೋಣ, ಹಂಗಿಲ್ಲ. ಮಣ್ಣು ಪರೀಕ್ಷೆ ಆಧಾರ ಮೇಲೆ ಕೊಟ್ಟರೆ ಆಗುತ್ತೆ. ಸಾಮಾನ್ಯವಾಗಿ 1 ಎಕರೆಗೆ 2 ಕ್ವಿಂಟಲ್ ಸುಣ್ಣ ಅಂತೂ ಪ್ರತಿ ವರ್ಷ ಹಾಕ್ಲೇಬೇಕು. ನಾವು ಈ ಅಡಿಕೆ ಇದಾಯ್ತು ಅಂದ್ರೆ 200 ಗ್ರಾಮ್ ಅರ್ಧ ಕೆಜಿ ಹಾಕಿದ್ರು ಪರವಾಗಿಲ್ಲ, 200 ಗ್ರಾಮ್ ಈ ಪ್ರತಿ ಗಿಡಗಳಿಗೆ ಅಡಿಕೆ ಗಿಡ ಸುತ್ತ ರಿಂಗ್ ಮಾಡಿ ಅದರ 15 ಸೆಂಟಿಮೀಟರ್ ಆಳ ತೆಗೆದು ಮಣ್ಣನ್ನ ಹರಡಬಾರ್ದು, ಅದನ್ನ ಮಣ್ಣನ್ನ ಮುಚ್ಚಬೇಕು. ಹರಡಿದ್ರೆ ಮತ್ತೆ ಅದು ಆವಿಯಾಗುತ್ತೆ, ಮತ್ತೆ ಮಳೆ ಬಿತ್ತು ಅಂದ್ರೆ ಹೋಗುತ್ತೆ. ಅದರಿಂದ ನಾವು ಯಾವುದೇ ಒಂದು ಮಣ್ಣಿನಲ್ಲಿ ರಾಸಾಯನಿಕ ಕ್ರಿಯೆ ಆಗಬೇಕು ಅಂದ್ರೆ ಮಣ್ಣಿನೊಳಗೆ ಸೇರಿಸ್ಬೇಕು, ಅದಕ್ಕೆ ಸ್ವಲ್ಪ ನೀರನ್ನ ಕೊಡಬೇಕು. ಕೊಟ್ಟಾಗ ಅದನ್ನೇನಾಗುತ್ತೆ, ಸಮತಟ್ಟಾದ ಭೂಮಿಗೆ ಮತ್ತೆ ಇಳಿಜಾರು ಭೂಮಿಗೆ ಹಾಕುವಲ್ಲಿ ಏನು ವಿಧಾನಗಳು ಇದಾವೆ? ಹೌದು, ನಾವು ಸಮತಟ್ಟವಾದ ಭೂಮಿ ಅಂತಂದ್ರೆ ಈಗ ನಾವು ಇದು ಇರುತ್ತೆ, ಯಾವುದು ಭತ್ತ ಬೆಳಿಬಹುದು ಸಮತಟ್ಟವಾಗಿ. ನಾವು ಭತ್ತನ ಯಾವುದೇ ರೀತಿ ಇಳಿಜಾರಿ ಭೂಮಿನಲ್ಲಿ ಬೆಳೆಯಕ್ಕೋದ್ರೆ ಸಮತಟ್ಟವಾಗಿರುತ್ತೆ. ಅಲ್ಲೂ ಕೂಡ ಅಷ್ಟೇನೆ, ನಾವು ನಾಟಿ ಮಾಡೋಕ್ಕೂ ಮೊದಲೇ 1 ಎಕರೆ ಅದು ಸ್ಪ್ರೆಡ್ ಏನು ಹರಡಬೇಕು. ನಾವು ಬ್ರಾಡ್ಕಾಸ್ಟಿಂಗ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಅದು ಹರಡುವಿಕೆ ಅಂತ ಹೇಳ್ತಾರೆ. ಅಲ್ಲಿ ನಾವು 1 ಚೀಲನ 1 ಕ್ವಿಂಟಲ್ನಷ್ಟು ಫಸ್ಟ್ ಹಾಕಿದ್ರೆ ಆ ಸಮತಟ್ಟಾಗುತ್ತೆ. ಈ ಬೇರೆ ಇಳಿಜಾರು ಪ್ರದೇಶದಲ್ಲಿ ರಿಂಗ್ ಬೇಸಿನ್ ಆ ಮುಖಾಂತರ ಹಾಕಿದ್ರೇನೆ ಅದು ಒಂದು ಗಿಡಗಳಿಗೆ ಸೂಕ್ತವಾದ ಒಂದು ಸುಣ್ಣ ಹಾಕುವ ಒಂದು ವಿಧಾನ ಅದು. ಇಳಿಜಾರಿನಲ್ಲಿ ಅದೇ ನಾವು ಪಾತಿ ಮಾಡ್ಕೋಬೇಕು, ಪಾತಿಗಳನ್ನ ಮಾಡಿಕೊಂಡು ಅದ್ರ ಸುತ್ತ ಒಂದು ಸ್ಟೆಪ್ ಬೈ ಸ್ಟೆಪ್ ಪಾತಿಗಳು ಅಂತ ಅಂತೀವಿ, ಆ ಮುಖಾಂತರ ಪಾತಿ ಮಾಡ್ಕೊಂಡು ಅದ್ರ ಸುತ್ತನೂ ಹಾಕ್ಬೇಕು, ಕೂಡ ಹರಡ್ಲೂಬಹುದು. ಈಗ ಇಳಿಜಾರು ಅಂತ ಜಿಂಜರ್ ಬೆಳಿಬೇಕಾಗತ್ತೆ, ನಾವು ಶುಂಠಿನ ಬೆಳಿಬೇಕಾಗತ್ತೆ, ಅಲ್ಲಿ ಪಾತಿಗಳು ಒಂದಾದ ನಂತರ ಪಾತ್ರೆ ಮಾಡಿಕೊಂಡು ಅದಕ್ಕೆ ಹರಡ್ರು ಕೂಡ ಆಗುತ್ತೆ. ಈ ಶುಂಠಿ ಈಗ ಸಾಮಾನ್ಯವಾಗಿ ನಮ್ಮ ಶಿರಸಿ ಮತ್ತೆ ಮುಂಡಗೋಡು ಭಾಗದಲ್ಲಿ ಶುಂಠಿನ ಜಾಸ್ತಿ ಬೆಳೀತಾರೆ. ಅಲ್ಲಿ ಶುಂಠಿ ಬಗ್ಗೆ ಜಾಸ್ತಿ ಇವತ್ತು ಈಗ ಈ ಭಾಗದಲ್ಲಿ ಕೇರಳದವರು ಕೂಡ ಬಂದು ಬೆಳೀತಾರೆ. ಅಲ್ಲೂ ಕೂಡ ಸುಣ್ಣ ಹಾಕ್ಬೇಕು, ಆ ಸಮತಟ್ಟವಾಗಿ ಬೀರುತ್ತೆ, ಇಳಿಜಾರು ಇರ್ತದೆ. ಅಲ್ಲಿ ನಾವು ಸುಣ್ಣನ ಪ್ರತಿ ಹಂತದಲ್ಲೂ ಪ್ರತಿ ಬೆಳೆ ಬೆಳಿಬೇಕಾದ್ರೂ ನಾಟಿ ಮಾಡೋಕ್ಕೂ ಮೊದಲೇ ಸುಣ್ಣ ಕೊಡಲೇಬೇಕು, ಪ್ರತಿ ಬೆಳೆಗೂ ಕೊಡಲೇಬೇಕಾಗತ್ತೆ. ಶುಂಠಿ ಅಂತ ಬೆಳೆ ಪೋಷಕಾಂಶಗಳ ಇರುವಂತ ಬೆಳೆ ಅದು. ಅಂದ್ರೆ ತಟಸ್ಥ ಮಣ್ಣಿಗೆ ತರೋದು ಬಹಳ ಮುಖ್ಯ. ನಾವು ಯಾವುದೇ ಕೊಟ್ಟಂತ ಪೋಷಕಾಂಶಗಳು ಸಿಗಬೇಕಂದ್ರು ಕೂಡ ತಟಸ್ಥ ಮಣ್ಣೇ ಬರಬೇಕು. ಆ ನಿಟ್ಟಿನೊಳಗೆ ನಾವು ಪ್ರಯತ್ನ ಇರಬೇಕು. ಮತ್ತೆ ಅದು ಬರ್ಬೇಕಾದ್ರೆ ಸುಣ್ಣ ಹಾಕಿದ್ರೆ ನಡೆಯಲ್ಲ, ಸಾವಯವ ಗೊಬ್ಬರನು ಹಾಕ್ಬೇಕು. ಹೌದೌದು, ಅದ್ರ ಜೊತೆಗೆ ನಾವು ಬೆಳೆನ ಬೆಳಿಬೇಕು ಅಂತಂದ್ರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನ ಕೊಡಲೇಬೇಕು. ಸಾವಯವ ಕೃಷಿಗೆ ಬಹಳ ಒತ್ತು ಕೊಡಬೇಕಾಗಿದೆ. ನಮ್ಮ ಕರ್ನಾಟಕ ಸರ್ಕಾರನು ಕೂಡ ಈ ಸರಿ ಒಂದು ನೈಸರ್ಗಿಕ ಕೃಷಿ ಅಂತಾನು ಕೂಡ ಒಂದು ಸ್ಕೀಮ್ ಬಂದಿದೆ. ಯಾಕೆ ನೈಸರ್ಗಿಕ ಕೃಷಿ ಅಂತಂದ್ರೆ, ನಾವು ರೈತರು ಕೂಡ ಅತಿ ಹೆಚ್ಚುವಾಗಿ ಗೊತ್ತಿಲ್ದೇನೋ ಗೊತ್ತೋ ಇದು ಏನೋ ಗೊತ್ತಿಲ್ಲ, ಅತಿ ಹೆಚ್ಚುವಾಗಿ ಕೆಮಿಕಲ್ ನಾವು ರಾಸಾಯನಿಕ ಗೊಬ್ಬರ ಬಳಸಿ ಆ ಮಣ್ಣಿಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಮತ್ತೆ ಪೋಷಕಾಂಶಗಳು ಹುಳಿ ಮಣ್ಣು ಕ್ಷಾರ ಮಣ್ಣು ಚೌಳು ಮಣ್ಣು ಎಲ್ಲಾ ರೀತಿನೂ ಆಗಿದೆ. ಸಾವಯವ ಬೆಳೆಸೋದ್ರಿಂದ ನಾವು ಮಣ್ಣಿನಲ್ಲಿರ್ತಕ್ಕಂಥ ಭೌತಿಕ ಗುಣ ರಾಸಾಯನಿಕ ಗುಣ ಜೈವಿಕ ಗುಣ ಜಾಸ್ತಿಯಾಗಿ ನಮ್ಮ ಬೆಳೆಯ ಇಳುವರಿನ ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯಬಹುದು. ಒಳ್ಳೇದು ಡಾಕ್ಟರ್ ಶಿವಕುಮಾರ್ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು, ಒಟ್ಟಾರೆ ಈ ಹುಳಿ ಮಣ್ಣು ಹೇಗೆ ನಿರ್ಮಾಣ ಆಗುತ್ತೆ, ಏನೇನು ಕ್ರಮಗಳನ್ನ ತೆಗೆದುಕೋಬೇಕು, ಎಲ್ಲೆಲ್ಲಿ ಜಾಗೃತಿ ವಹಿಸಬೇಕು, ಈ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಹುಳಿ ಮಣ್ಣಿನ ನಿರ್ವಹಣೆಯ ಕುರಿತು ಶಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಶಿವಕುಮಾರ್ KM ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ.

ಹುಟ್ಟಿನಿಂದ 5 ವರ್ಷಗಳ ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಣ್ಣು ಹುಲಿಯಾಗೌಡ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳು. ಮುಂದೆ ಕೇಳಿ ಗಿಣಿರಾಮನ ಹಾಡು. ನೂರ ಗಿಳಿಯೇ ಬಂದೋ ಗಿಳಿಯೇ ಬಂದೋ ಲಕ್ಕಣ್ಣನವರು ಅವರ ಮರಿಗೆ ಗಿಂಡಿಯಲ್ಲಾಲ